ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೆಬಿ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಪ್ರಗತಿಪರ ಯುವ ಕೃಷಿಕ ಕೆಬಿ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಪ್ರಗತಿಪರ ಕೃಷಿಕರಾದ ದಿಲೀಪ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇರುವಂತಹ ಜಮೀನನ್ನು ಸದ್ಬಳಕೆಯನ್ನು ಮಾಡಿಕೊಂಡು ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ 1.5-2 ಎಕರೆ ಪ್ರದೇಶದಲ್ಲಿ ದಾಳಿಂಬೆಯನ್ನು ಹಾಕ್ಕೊಂಡಿದ್ದಾರೆ. ಒಳ್ಳೆ ಬೆಳೆ ಇದೆ, ಫಸಲು ಕೂಡ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಇನ್ನು ಉಳಿದಂತೆ ತೆಂಗು, ಅಡಿಕೆ ಮತ್ತೊಂದಷ್ಟು ರಾಗಿಯನ್ನು ಕೂಡ ಬೆಳೆದುಕೊಳ್ತಾರೆ, ದ್ವಿದಳ ಧಾನ್ಯಗಳನ್ನು ಬೆಳೆದುಕೊಳ್ತಾರೆ. ಅವರ ಕೃಷಿಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದಿಲೀಪ್. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? 37 ಸರ್. 37 ವರ್ಷ. ಏನು ಓದಿದ್ರಿ ತಾವು? MSc BEd, MSc ಇನ್ ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿ ಮಾಡಿ ಸರ್. MSc ಮತ್ತು BEd ಎರಡನ್ನು ಕೂಡ ಓದಿದ್ರಿ, ವೃತ್ತಿನೂ ಕೂಡ ಮಾಡ್ತೀರ ಅಲ್ವಾ? ಹೌದೌದು. ಈಗ ಪ್ರೆಸೆಂಟು ಹಾಸನ್ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ನೀವು ಈ ಥರ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದೀರಿ? 2011 ಸರ್. 2011 ಕೂಡ ಕಲ್ಪತ್ರ ಕಾಲೇಜಲ್ಲಿ PUC ಒಂದು 10 ಇಯರ್ಸ್ ವರ್ಕ್ ಮಾಡಿ ಸರ್. ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ PUC ಡ್ರಾಪ್ ಮಾಡಿ ಇವಾಗ ಪ್ರೆಸೆಂಟ್ ಓನ್ಲಿ ಡಿಗ್ರಿ ಕಾಲೇಜ್ ಮಾತ್ರ. ಅದನ್ನು ಮಾಡ್ಕೊಂಡು ಜೊತೆಗೆ ಕೃಷಿ ಮಾಡ್ತಿರಲ್ವಾ? ಜೊತೆಗೆ ಕೃಷಿ ಮಾಡ್ತೇನೆ. ಎಷ್ಟು ಜಮೀನಿದೆ ನಿಮಗೆ? ನಮ್ಮೊಂದು 25 ಎಕರೆ ಬರುತ್ತೆ ಸರ್. 25 ಎಕರೆ ಜಮೀನಿದೆ. ಏನೇನು ಬೆಳ್ಕೊಂಡಿದ್ದೀರ ಅದರಲ್ಲಿ? ತೆಂಗು, ಅಡಿಕೆ ಇದೆ, ದಾಳಿಂಬೆ ಇದೆ, ಜೊತೆಗೆ ರಾಗಿ, ಜೋಳ ಮತ್ತು ದ್ವಿದಳ ಧಾನ್ಯಗಳು ಬೆಳಿತೀವಿ ಸರ್. ಅವರೆಕಾಯಿ ಬೆಳಿತೀವಿ, ತೊಗರಿಕಾಳು, ಜೊತೆಗೆ ಹೆಸರು ಈ ಥರದ್ದು. ಈ ಕೃಷಿಯ ನಂಟು ಯಾವಾಗಿನಿಂದ ನಿಮಗೆ? 2011 ನಂದು MSc ಮುಗೀತು. ಅದಾದಮೇಲೆ 2012 ಮತ್ತು 2013 ಒಂದು ದಾಳಿಂಬೆ ಮಾಡಿದ್ವಿ ಸರ್, 2.25 ಎಕರೆ. ಅದರಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಬೆಳಿಬೇಕು ಅಂತ ಹೇಳಿ ಸರ್. ಕೃಷಿಯ ನಂಟು ಅವಾಗ ಬಂತು ಅಂತ ಹೇಳಿದ್ರಿ, ಮೊದಲಿಂದಲೂ ಕೂಡ ತಮಗೆ ಕೃಷಿ ಬಗ್ಗೆ ಒಡನಾಟ ಇತ್ತಲ್ವಾ? ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಮಳೆ ಎಲ್ಲ ತುಂಬ ಕಮ್ಮಿ ಇತ್ತು, ಇರೋವಾಗ ತೋಟ ತೆಂಗು ಎಲ್ಲ ತುಂಬ ಹೋಗಿತ್ತು ಸರ್ ಅವಾಗ. ಹಂಗಾಗಿ ದಾಳಿಂಬೆಯಿಂದ ಸ್ವಲ್ಪ ಇಂಟ್ರೆಸ್ಟ್ ಚೆನ್ನಾಗಿ ಬಂತು. ಅದು ಹಾಕಿ ಅದರಿಂದ ಬಂದಿದ್ದ ಅಮೌಂಟ್ನ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಮಳೆ 2016 ಸ್ವಲ್ಪ ಚೆನ್ನಾಗಾಗ್ತಿದೆ, ಅನುಕೂಲ ಆಯಿತು. ಹಂಗಾಗಿ ಸ್ವಲ್ಪ ಇನ್ನೂ ಜಾಸ್ತಿ ತೊಡಗಿಸ್ಕೊಂಡು ಇಂಟ್ರೆಸ್ಟ್ ಬರ್ತಾ ಇದೆ. ತಂದೆಯವರು ಕೂಡ ಕೃಷಿ ಮಾಡ್ತಿದ್ರೆ? ಹೌದೌದು. ಈ ದಾಳಿಂಬೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ದಾಳಿಂಬೆ ಅವಾಗೆಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಕಣ್ಕಟ್ಟೆ ಹೋಬಳಿ ಅಂತ ಹೇಳಿ ಅಲ್ಲಿ ಬೆಳೀತಾ ಇದ್ರು. ಅಲ್ಲಿಂದ ಯಾರೋ ಒಬ್ರು ಬಂದು ನಮ್ ಜಮೀನ ಲೀಸಿಗೆ ಕೇಳಿದ್ರು, ವರ್ಷಕ್ಕೆ ಇಷ್ಟು ಕೊಡ್ತೀವಿ ನಾವು ದಳಂಬೆ ಬೆಳ್ಕೊಂತೀವಿ 10 ವರ್ಷ ಅಗ್ರಿಮೆಂಟ್ ಅಂತ ಹೇಳಿ. 10 ವರ್ಷ ಅವ್ರಿಗೆ ಯಾಕೆ ಬಿಟ್ಕೊಡೋದು, ನಾವೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಮತ್ತೆ ನಮ್ಮ ದೊಡ್ಡಪ್ಪರ ಮಗ ಮಾವನ ಮಗ ಇದ್ವಿ, ಇಬ್ರು ಸೇರಿ ಒಟ್ಟಿಗೆ ಜಾಸ್ತಿ ಖರ್ಚು ಅಂತ ಹೇಳಿ, ಇಬ್ರಿಗಾದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಅಂತ ಹೇಳಿ ಇಬ್ರು ಸೇರಿ ಸ್ಟಾರ್ಟ್ ಮಾಡಿದ್ವಿ ಸರ್. ಅವ್ರು ಲೀಸಿಗೆ ಕೇಳಕ್ ಬಂದ್ರಷ್ಟೆ, ಅವ್ರಿಗೆ ಯಾಕೆ 10 ವರ್ಷ ನಮ್ಮ ಜಮೀನ್ ಕೊಡ್ಬೇಕು, ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾವೇ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಅದಕ್ಕಿಂತ ಮೊದಲು ನಿಮ್ಗೆ ಏನ್ ಗೊತ್ತಿತ್ತು ದಾಳಿಂಬೆ ಬೆಳೆ ಬಗ್ಗೆ? ಅದಕ್ಕಿಂತ ಮೊದಲು ನಮ್ಮ ರಮೇಶ್ ಅಂತ ಹೇಳಿ ಮಾವಾರ್ ಬೆಳೀತಾ ಇದ್ರು 2010 ಇಸ್ವಿಯಿಂದ. ಅವರು ಹೇಳ್ತಾ ಇದ್ರು ಆಕ್ರಿ ತುಂಬಾ ಚೆನ್ನಾಗಿದೆ, ಲಾಭ ಇರುತ್ತೆ ಅಂತ ಹೇಳಿ. ಅಷ್ಟೊಂದು ಇಂಟ್ರೆಸ್ಟ್ ಬಂದಿರಲಿಲ್ಲ ಅವ್ರನ್ನ. 2 ಇಯರ್ಸ್ 4 ಇಯರ್ ಆಗಿ ಯಾವಾಗ ನಮ್ಮ ಜಮೀನ್ ಕೇಳಕ್ಕೆ ಅಂತ ಬಂದು ಅವಾಗ ಟ್ರೈ ಮಾಡಿದ್ವಿ ಸರ್. ಬರಗಾಲ ಜಾಸ್ತಿ ಇತ್ತು ಅವಾಗ, ಕಮ್ಮಿ ನೀರಲ್ಲಿ ಬೆಳಿಬಾರ್ದಂತ ಬೆಳೆ ಅಂದ್ರೆ ದಾಳಿಂಬೆ ಒಂದೇ ಅಂತ ಹೇಳಿ, ಹಂಗಾಗಿ ಅದನ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಸರ್. ಈಗ ಜಮೀನು ನಿಮ್ದಿತ್ತಲ್ವಾ, ಜಮೀನ್ ನಿಮ್ದಿತ್ತು ಮತ್ತೆ ನೀವು ಪಾರ್ಟ್ನರ್ ಆಗಿ ಮಾಡಿದ್ರಿ, ಹೇಗೆ ಶೇರ್ ಮಾಡ್ಕೊಂಡ್ರಿ ದುಡ್ಡು ಕಾಸು ಖರ್ಚು ಎಲ್ಲ? ಜೊತೆಗೆ ಅವರು ಅರ್ಧ ಖರ್ಚು ಮಾಡಿದ್ರೆ ನಾವು ಅರ್ಧ ಖರ್ಚು ಮಾಡ್ತಿದ್ವಿ. ಜಮೀನ್ ನಮ್ದಿತ್ತು, ಬೋರ್ ಅವ್ರದಿತ್ತು ಸರ್ ಅವಾಗ, ನಮ್ಮ ಜಮೀನಲ್ಲಿ ಬೋರ್ ಇರಲಿಲ್ಲ, ಹಂಗಾಗಿ ಜಮೀನ್ ನಮ್ದು ಬೋರ್ ಅವ್ರದಿತ್ತು. ಅಮೌಂಟ್ ಬಂದಂದ್ರೆ ಜೊತೆಗೆ ಅವ್ರು ಅರ್ಧ ಹಾಕೋದು, ನಾನು ಅರ್ಧ ಹಾಕೋದು, ಮ್ಯಾನೇಜಬಲ್ ಮಾಡ್ತಿದ್ವಿ ಸರ್ ಅಮೌಂಟ್ ಎಲ್ಲ ಪೂರ್ತಿ ಒಂದ್ಸತಿ. ಆ ತರ ಮಾಡ್ಕೊಂಡು ಹೋದ್ರಿ? ಎಷ್ಟು ಎಕರೆಗೆ ಹಾಕಿದ್ರಿ ಅವಾಗ? ಒಂದು 3 ಎಕರೆ ಹಾಕಿದ್ವಿ ಸರ್. 3 ಎಕರೆಗೆ ಹಾಕಿದ್ರಿ? ಹೇಗಿತ್ತು ಅಲ್ಲಿ ಅನುಭವಗಳು, ಹೇಗಿತ್ತು ಅದ್ರ ಬಗ್ಗೆ ಹೇಳಿ. ಅಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡಿರಲಿಲ್ಲ, ಬಂಡವಾಳ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಫೆನ್ಸಿಂಗ್ ಎಲ್ಲ ಹಾಕಿಸ್ಲಿಲ್ಲ, ಮುಂಚೆ ಏನಿತ್ತು ಅದರಲ್ಲೇ ಮಾಡ್ಕೊಂಡ್ವಿ. ಅಷ್ಟನೇ ಬೆಳೆಯಲ್ಲಿ ಒಂದು 3 ಲಕ್ಷ ಖರ್ಚು ಮಾಡಿದ್ವಿ 2013 ಇಸ್ವಿ ಅನ್ಸುತ್ತೆ. ಅದರಿಂದ ಒಂದು 4 ಲಕ್ಷ ಆಯಿತು, ಇಬ್ರು ಸೇರಿ 3 ಲಕ್ಷ ಖರ್ಚು ಮಾಡಿದ್ವಿ. 4 ಲಕ್ಷದಲ್ಲಿ 2 ಲಕ್ಷ ಲಾಭ ಸಿಕ್ತು ನಮ್ಗೆ, ನಾವು ಹಾಕಿದ ಬಂಡವಾಳ ಆಗಿ ಒಂದು 5 ವರ್ಷ ಆಯಿತು. ಹಂಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಆಗ್ತಾ 2ನೇ ಬೆಳೆಯಲ್ಲಿ ಇನ್ನೊಂದು ಸ್ವಲ್ಪ ಲಾಭ, 2 ಲಕ್ಷ ಲಾಭ ಸಿಕ್ತು. 3ನೇ ಬೆಳೆಯಲ್ಲಿ ಚೆನ್ನಾಗಿ ಸಿಕ್ತು, 3ನೇ ಬೆಳೆಯಲ್ಲಿ ಒಂದು 4 ಲಕ್ಷ ಖರ್ಚು ಮಾಡಿದ್ವಿ, ಅದಾಗಿ ಒಂದು 12 ಲಕ್ಷ ಸಿಕ್ತು ಸರ್ 3ನೇ ಬೆಳೆ. ಅದ್ರ ಜೊತೆಗೆ 4ನೇ ಬೆಳೆ ಸ್ಟಾರ್ಟ್ ಮಾಡಿದಾಗ ಬ್ಲೈಟ್ಸ್ ಅಂತ ಹೇಳಿ ಬಂದು ಅವಾಗಲಿಂದ ಸ್ವಲ್ಪ ಡ್ರಾಪ್ ಮಾಡಿದ್ವಿ, ಬೆಳೆ ಸರಿಯಾಗಿ ಬರಲಿಲ್ಲ. ಒಟ್ಟು 5 ಬೆಳೆ ಮಾಡಿದ್ವಿ ಸರ್, ಅದರಲ್ಲಿ 4 ಸಕ್ಸಸ್ಫುಲ್ ಆಯಿತು, 5ನೇ ಬೆಳೆ ಬರಲಿಲ್ಲ. 2019ಕ್ಕೆ ಅದನ್ನ ರಿಮೂವ್ ಮಾಡಿದ್ವಿ ಗಿಡಗಳೆಲ್ಲ, ರಿಮೂವ್ ಮಾಡಿ ಅದೇ ವರ್ಷ ಕಲ್ಲಂಗಡಿ ಬೆಳೆದಿದ್ವಿ ಅದರಲ್ಲಿ, ನಾನೊಬ್ಬನೇ ಸ್ವಂತ. ಅಷ್ಟೇ ನಾನು ಬೋರ್ ಕೊಡಿಸಿದ್ದೆ ಅದರಲ್ಲಿ, ಸಿಂಗಲ್ ಆಗಿ ಕಲ್ಲಂಗಡಿ ಹಾಕ್ತೀವಿ. 4 ಬೆಳೆ ಚೆನ್ನಾಗಾಯ್ತದ. ಕಲ್ಲಂಗಡಿನೇ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಬೇರೆ ಏನು ಆಪ್ಷನ್ ಇರಲಿಲ್ಲ. ಜನವರಿನಲ್ಲಿ ಆ ಗಿಡ ತೆಗೆಸಿದ್ದು, ನೆಕ್ಸ್ಟ್ ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ಗೆ ಏನಾದ್ರು ಕಲ್ಲಂಗಡಿ ಬಂತು ಅಂದ್ರೆ ಬೇಸಿಗೆ ಚೆನ್ನಾಗಿರುತ್ತೆ, ಸೊ ರೇಟ್ ಸಿಗ್ಬೋದು, ಯಾಕೆ ಟ್ರೈ ಮಾಡಬಾರ್ದು, ಚೆನ್ನಾಗಿ ಮಣ್ಣು ಎಲ್ಲ ಎಷ್ಟಿದೆ, ಫಲವತ್ತತೆ ಇತ್ತು, ಹಂಗಾಗಿ ಕಲ್ಲಂಗಡಿ ಟ್ರೈ ಮಾಡಿದ್ದಾಯ್ತು. ಕರೋನಾ ಕಾಲದಲ್ಲಿ ಕಲ್ಲಂಗಡಿ ಬೆಳೆದವರಲ್ವಾ ನೀವು? ಹೌದು, 2021ರಲ್ಲಿ ಇನ್ ದ ಮಂತ್ ಆಫ್ ಏಪ್ರಿಲ್ ಕರೋನಾ ಅವಾಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗಿತ್ತು, ನಮ್ದು ಏಪ್ರಿಲ್ ಅಲ್ಲಿ ಹಣ್ಣು ಸ್ಟಾರ್ಟ್ ಆಗಿತ್ತು. ಹೆಂಗ್ ನಿಭಾಯಿಸಿದ್ರಿ ಅದನ್ನ? ನಿಭಾಯಿಸೋದು ಅಂದ್ರೆ ಅದೇ ಸುಮ್ಮನೆ ಇನ್ನೇನು ಎಲ್ಲೂ ಮಾರಕ್ಕೂ ಆಗಿಲ್ಲ, ಮಾರ್ಕೆಟಿಂಗ್ ಎಲ್ಲ 3 ರೂಪಾಯಿ 4 ರೂಪಾಯಿಗೆ ಬಂದು ಕೇಳಿದ್ರು, ಅಷ್ಟಕ್ಕೆ ಯಾಕೆ ಕೊಡಬೇಕು, ಸುಮಾರು ಒಂದು 20-25 ಟನ್ ಕಲ್ಲಂಗಡಿ ಇತ್ತು. ಇನ್ನೇನು ಮಾಡೋದು ಅಂತೇಳಿ ಫಸ್ಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ, ನಮ್ಮ ಟ್ಯಾಕ್ಟ್ರಿ ಇದೆ, ಟ್ಯಾಕ್ಟ್ರಿನಲ್ಲಿ ಒಂದಿಬ್ರು ಆಳು ಕರ್ಕೊಂಡು ಜೊತೆಗೆ ಕಿತ್ಕೊಂಡು ಕೆಜಿಗೆ 10 ರೂಪಾಯಿ ಹಂಗೆ ನಮ್ಮೂರಲ್ಲೇ ಮಾಡಿದ್ವಿ. ಫಸ್ಟ್ ಡೇ ಅಟ್ಲೀಸ್ಟ್ ಹಾಕಿದ ಬಂಡವಾಳ ಏನಾರು ಆಗಲಿ, ಒಂದು 80,000 ಬಂಡವಾಳ ಹಾಕಿದ್ವಿ. ನಮ್ಮೂರಲ್ಲಿ ಒಂದು ಅರ್ಧ ಹೋಯ್ತು, ಪಕ್ತೂರಿಗೆ ಹೋದು, ಅಲ್ಲೂ 1 ಗಂಟೆಗೆಲ್ಲ ಪೂರ್ತಿ ಖಾಲಿ ಆಗ್ಬಿಡ್ತು. ಅವಾಗೇನು ಜನಗಳು ಸಿಗ್ತಿರ್ಲಿಲ್ಲ, ಬೆಂಗಳೂರಿಂದ ಎಲ್ಲ ಬಿಟ್ಟು ತುಂಬ ಜನ ಎಲ್ಲ ಇದ್ರು. ಹಂಗಾಗಿ ನೆಕ್ಸ್ಟ್ ಡೇಯಿಂದ ಅದನ್ನು ರಿಪೀಟ್ ಮಾಡಿದ್ವಿ, 4 ಟನ್ ಇಲ್ಲೇ ಸುತ್ತ ಹಳ್ಳಿಲಿ ಮಾಡಿದ್ವಿ. ಆಮೇಲೆ ಪೊಲೀಸು ಸಿಕ್ಕಿ ಪರ್ಮಿಷನ್ ಕೊಟ್ರು, ಟೌನಲ್ಲಿ ಮಾರಿ ಪರವಾಗಿಲ್ಲ ಅಂತೇಳಿ. ಹಳ್ಳಿಲೆಲ್ಲ 10 ರೂಪೀಸ್ ಕೆಜಿ ಮಾಡಿದ್ವಿ, ಟೌನಿಗೆ ಹೋಗಿ 15 ರೂಪಾಯಿ ಕೆಜಿ ಹಂಗೆ ಮಾಡಿ ಒಂದು 20 ಡೇಸಿಗೆ ಒಂದು 20-22 ಟನ್ ಕಲ್ಲಂಗಡಿ ಡೈಲಿ, ಅದೇ ಕೆಲಸ 2021 ಏಪ್ರಿಲಲ್ಲಿ. ಇವಾಗಲೂ ಕೇಳ್ತಾರೆ ಕಲ್ಲಂಗಡಿ ಹಾಕಿಲ್ವಾ, ಕಲ್ಲಂಗಡಿ ಹಾಕಿಲ್ವಾ ಅಂತ ಹೇಳಿ. ಮೆಲೋಡಿ ಅಂತ ಹೇಳಿ ತುಂಬ ಚೆನ್ನಾಗಿ ಬೈತದು ಬೆಳೆ, ಫಲವತ್ತತೆ ಇತ್ತು. ದಾಳಿಂಬೆಗೆ ಮಾಡಿದ್ವಲ್ಲ ಮಣ್ಣು ಗೊಬ್ಬರ ಎಲ್ಲ ಕೊಟ್ಟು, ಅದು ಮಿನಿಮಮ್ ಒಂದು 4 ಕೆಜಿ 5 ಕೆಜಿ ಅಷ್ಟೇ ಅಂತೆ ಬರೋದು, ಅವ್ರ ಕಂಪ್ನಿ ಹೇಳಿದ ಪ್ರಕಾರ. ನಾವು ಬೆಳೆದಿದ್ದ ಕಲ್ಲಂಗಡಿ 8-10 ಕೆಜಿ ತಕ್ಕ ಇತ್ತು ಸರ್, ಅದು ಒಳ್ಳೆ ಸ್ವೀಟ್ ಇರ್ತಿತ್ತು. ಕರೆಕ್ಟಾಗಿ ನಮ್ಮ ಮಂತ್ ಆಫ್ ಏಪ್ರಿಲಲ್ಲಿ ಬಂತು, ಒಳ್ಳೆ ಬಿಸಿಲು ಕಾಲ, ಜೊತೆಗೆ ಕರೋನಾದಲ್ಲಿ ಪರವಾಗಿಲ್ಲ, ಒಳ್ಳೆ ಲಾಭ ಆಯ್ತು. ನೀವು MSc ಓದಂತವ್ರು ಮತ್ತೆ ಉಪನ್ಯಾಸಕರಾಗಿದ್ದಂತವ್ರು, ಈಗ ರಸ್ತೆಯಲ್ಲಿ ಹೋಗಿ ಮಾರಾಟ ಮಾಡೋದು ಸ್ವಲ್ಪ ಏನು ಮುಜುಗರ ಅಂತ ಅನ್ನಿಸ್ಲಿಲ್ವಾ? ಸ್ಟಾರ್ಟಿಂಗ್ ಹಂಗ ಅನ್ನಿಸ್ತು, ಬಟ್ ಆಮೇಲೆ ರೂಢಿ ಆಯ್ತು, ಅಂತ ಧೈರ್ಯ ಬಂತು, ಏನ್ ಬೆಳೆ ಮಾಡಿದ್ರು ಮಾರ್ಬೋದು ಅಂತೇಳಿ. ಫಸ್ಟ್ ಒಂದು 2 ಡೇಸ್ ಹಂಗ ಅನ್ನಿಸ್ತು, ಮತ್ತೆ ಎಲ್ಲಾರು ಹಂಗ ಅನ್ನೋರು, ಇದೇನು ಲೆಕ್ಚರರ್ ಆಗಿ ಹಿಂಗೆ ಬೀದಿ ಮೇಲೆ ಕಲ್ಲಂಗಡಿ ಮಾರ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ. ಕೊನೆಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿ ಕೆಲವ್ರು ಹಂಗಾರು ಬೇರೆಯವ್ರ ಮಕ್ಳನ್ನ ಬೈಯರು, ನೋಡ್ರಿ ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ, ಇವಾಗ್ಲೂ ಹಂಗಂತಾರೆ. ಬಟ್ ಆ ತರ ನಾಶಿಕೆ ಆತರ ಹಿಡ್ಕೊಂಡ್ರೆ ಜಮೀನ್ ಕೆಲಸ ಮಾಡಕ್ ಆಗಲ್ಲ ಸರ್, ಅದ್ರಲ್ಲಿ ನಮ್ ಬೆಳೆದಿರೋದು ನಾವು ಮಾರಕ್ಕೇನಂತೆ. ಹಂಗಾಗಿ ಟ್ಯಾಕ್ಟ್ರಿ ಇರೋದ್ರಿಂದ ಒಂದ್ ಬೆಸ್ಟ್ ಆಯ್ತು, ರೈತರು ಅಂತ ಹೇಳಿ ಹುಡುಕೊಂಡು ಬರೋರು ತಗೊಳಕ್ಕೆ. ಟ್ಯಾಕ್ಟ್ರಿ ನೋಡಿದ ತಕ್ಷಣ ಬಂದ್ಬಿಡೋರು, ಸ್ವಂತ ರೈತರಿಂದನೇ ಜನಗಳಿಗೆ ಕೊಡ್ತಾ ಇರೋದು ಅಂತ ಹೇಳಿ. ಹಂಗಾಗಿ ಏನೇ ಬೆಳೆ ಆದ್ರೂ ನಾವು ಟ್ಯಾಕ್ಟ್ರಿ ಮೇಲೆ ತಗೊಂಡೋದ್ರೆ ಇವಾಗ ಇವತ್ತು ಮಾರ್ಬೋದು, ಇವತ್ತು ಆಸೆ ಇದೆ ಬಟ್ ಟೈಮ್ ಇಲ್ಲ ಬೆಳೆಯೋಕೆ. ಹಂಗೆ ಈಗ ಬೀದಿ ಬೀದಿಯಲ್ಲಿ ಹೋಗಿ ನೀವು ಅವತ್ತು ಮಾರಲಿಲ್ಲ ಅಂದಿದ್ರೆ ತುಂಬಾ ನಷ್ಟ ಆಗ್ತಿತ್ತಲ್ವಾ? ಹೌದೌದು, ಬಂಡವಾಳನೂ ಸಿಗ್ತಿರಲಿಲ್ಲ ನನಗೆ, ಒಂದು 80,000 ಇದ್ದಿದ್ದು ಬಂಡವಾಳ ನಮಗೆ ಸಿಗ್ತಿರಲಿಲ್ಲ, ಅದು ಒಂದು 2,00,000 ಲಾಭ ಆಯ್ತು ಸರ್ ಒಂದು ವಿತಿನ್ 20 ಡೇಸ್ಗೆ. ಒಳ್ಳೆ ಲಾಭ ಅಲ್ವಾ? ಒಳ್ಳೆ ಲಾಭ ಆಯ್ತು. ಆನಂತರ ಈಗ ಮೊದಲು ಏನು ತಾವು ಇದನ್ನ ಹಾಕಿದ್ರು ದಾಳಿಂಬೆಯನ್ನ, ಅದನ್ನ ತೆಗೆದು ಕಲ್ಲಂಗಡಿಯನ್ನ ಹಾಕಿದಂತವ್ರು, ಆನಂತರ ಮತ್ತೆ ಈ ದಾಳಿಂಬೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಮತ್ತೆ ದಾಳಿಂಬೆ ಅಂತ ಹೇಳಿ ಈಗ ಅದ್ರ ಚೆನ್ನಾಗಿ ಪ್ರಾಕ್ಟೀಸ್ ಆಗಿತ್ತು, ಪ್ರಾಕ್ಟೀಸ್ ಆದ್ಮೇಲೆ ಇನ್ನ ದಾಳಿಂಬೆ ಅವಾಗೆಲ್ಲ ತೆಗೆದಿದ್ರು, ಎಲ್ಲ ರಿಮೂವ್ ಮಾಡಿದ್ರು, ಎಲ್ಲ ಬ್ಲೈಟ್ಸ್ ಬಂದು ವೆಲ್ಟಿಂಗ್ ಬಂದು ಅಷ್ಟು ನಮ್ಮ ತಾಲೂಕಲ್ಲಿ ಇರಲಿಲ್ಲ. ಸೊ ಇನ್ನು ಒಂದು 1.5 ಎಕರೆ ಬೇರೆ ಲೀಸಿ ಕೊಟ್ಟಿದ್ವಿ, ಒಂದು 5-6 ವರ್ಷ ಅವರೇ ಮಾಡ್ತಿದ್ರು. ಅಲ್ಲಿ ಬೋರ್ ಕೊಡ್ಸಿದ್ರು 2016. ಅವಾಗ 2019 ಈ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ವಲ್ಲ, ಒಬ್ಬದೇ ಸಿಂಗಲ್ ಆಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ, ಅಂದ್ರೆ ರೇಟ್ ಎಲ್ಲ ಜಂಪ್ ಆಗ್ತಿತ್ತು ಚೆನ್ನಾಗಿ. ನೋಡೋಣ ಟ್ರೈ ಮಾಡೋಣ, ಸಿಂಗಲ್ ಆಗಿ ಟ್ರೈ ಮಾಡ್ಬೇಕು, ಅವಾಗ ಜೊತೆಲಿ ಬೆಳೆದಿದ್ವಲ್ಲ ಅಂತ ಹೇಳಿ ಸಿಂಗಲ್ ಆಗಿ ಟ್ರೈ ಮಾಡಿದ್ವಿ. ದಾಳಿಂಬೆ ಬೆಳೆಯೋದಕ್ಕಿಂತ ಮೊದಲು ನಿಮ್ಮ ಭೂಮಿಯನ್ನ ಹೇಗೆ ತಯಾರಿ ಮಾಡ್ಕೊಂಡ್ರಿ, ಈಗ ಬೆಳೆದಿರ ಅಂತ ಜಾಗವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್ ಅದು ಏನಪ್ಪ ಅಂದ್ರೆ ಹೊಲ ಜಮೀನ್ ಅದು, ನೆಲ ತುಂಬಾ ಗಟ್ಟಿ ಇದೆ. ದಾಳಿಂಬೆ ಬೆಳಿಬೇಕು ಅಂದ್ರೆ ತುಂಬಾ ಗಟ್ಟಿ ನೆಲ ಹಾಕ್ಬೇಕು, ಗಟ್ಟಿ ನೆಲ ಹಾಕ್ಬೇಕು, ಸ್ವಲ್ಪ ಕಲ್ಲಂಶ ಇರ್ಬೇಕು ಅಲ್ಲಿ, ಐರನ್ ಕಂಟೆಂಟ್ ಇದ್ದಿರ್ಬೇಕು, ಮತ್ತೆ ಬಿದ್ದಂತ ಮಳೆ ನೀರು ನಿಂತ್ಕೋಬಾರ್ದು. ಸ್ವಲ್ಪ ಇಳಿಜಾರಿತ್ತು ಅಂದ್ರೆ ಚೆನ್ನಾಗಿ, ಅಂದ್ರೆ ಮಳೆ ನೀರ್ ನಿಂತ್ಕೊಂತು ಅಂದ್ರೆ ದಾಳಿಂಬೆ ಬೆಳೆಯೋದು ಕಷ್ಟ, ಸ್ವಲ್ಪ ಶೀತ ಜಾಸ್ತಿ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಜಮೀನ್ ನಾವು ಫಸ್ಟ್ ಏನ್ ಮಾಡಿದ್ವಪ್ಪ ಅಂದ್ರೆ ಮಾಮೂಲಿ ಜೋಳ ಹಾಕಿದ್ದೆ ದಾಳಿಂಬೆ ಬೆಳೆಯಕ್ಕಿಂತ ಮುಂಚೆ. ಜೋಳ ತೆಗೆದು ಒಂದು ಚೆನ್ನಾಗಿ ಉಕ್ಕೆ ಹೊಡ್ಕೊಂಡು ಆದ್ಮೇಲೆ ಕೈಯಲ್ಲಿ 12 ಮತ್ತೆ 14 ಹಂಗೆ ದಾಯ ಮಾಡಿಕೊಂಡು 423 ಗಿಡ ಇಡಿಸ್ತು. ಫಸ್ಟ್ ಒಂದು 2 ಅಡಿ ಬಾಳೆಗೆ ಏನು ಗುಂಡಿ ತೆಗಿತೀವೋ ಅಷ್ಟು ಗುಂಡಿ ತೆಗಿಬೇಕಿತ್ತು. ಗುಂಡಿ ತೆಗ್ದಾದ್ಮೇಲೆ ಅದಕ್ಕೆ ಬೇವಿನ ಹಿಂಡಿ ಹಾಕ್ಬೇಕು, ಜೊತೆಗೆ ಅದ್ರ ಜೊತೆಗೆ ಪೋರೇಟ್ ರಾಳು ಈ ಇಲಿ ಆ ಥರದ್ದೇನು ಬರ್ದಂಗೆ ಅಂತ ಹೇಳಿ, ಅದಾದ್ಮೇಲೆ ಒಂದು 20 ದಿವಸ ಗುಂಡಿನ ಅದ ಮಾಡಬೇಕು ನೀರು ಬಿಟ್ಟು, ಚೆನ್ನಾಗಿ ನೀರು ಬಿಟ್ಟು. ಅದಾದ್ಮೇಲೆ ದನಿಂಗ್ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಭೂಮಿ ಲೆವೆಲ್ಗೆ ಗಿಡನ ಹಾಕ್ಬೇಕು. ಈ ತರ 1 ಮಂತ್ ಬೇಕು ಸರ್ ಅದ ಮಾಡಕ್ಕೆ, ಗುಂಡಿ ತೆಗೆದು 1 ಮಂತ್ ನೀರ್ ಬಿಟ್ಟು ಅದ ಮಾಡಿ ಸಡನ್ ಆಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಅನ್ಸುತ್ತೆ. ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಬಿಡ್ಬೇಕಿತ್ತು? ಸ್ಟಾರ್ಟಿಂಗ್ ನಾನು ಹಾಕಿದ್ ಜನವರಿ 26 ಹಾಕಿದ್ದು, ಬಿಸಿಲು ಜಾಸ್ತಿ ಇರೋದ್ರಿಂದ 2 ಡೇಸ್ ಒನ್ಸ್ ಒಂದ್ 5-5 ಲೀಟ್ರ್ ನೀರ್ ಬಿಡ್ತಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಅದಷ್ಟು ಇಂಗ್ಬೇಕು ನೀರು? ಹೌದೌದು, ಜಾಸ್ತಿ ನೀರು ಬಿಡಬಾರ್ದು, ಕಾವಲ್ಲು ಬರ್ಬೇಕದು, ಕಾವಿದ್ದಷ್ಟು ಚೆನ್ನಾಗಿ ಬೇರಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರು ಬಿಟ್ಟಷ್ಟು ಸುಮ್ಮನೆ ಶೀತ ಆಗುತ್ತೆ, ಕೊಳೆ ರೋಗ ಬರುತ್ತೆ. ಪ್ಲಾಂಟ್ಸ್ ಗಳೆಲ್ಲ ತುಂಬಾ ಚಿಕ್ಕದಿರುತ್ತೆ, ಒಂದೊಂದೇ ಅಲ್ಲ ಇಷ್ಟಿಷ್ಟೇ ಪ್ಲಾಂಟ್ಸ್ ಇರ್ತಿತ್ತು. ಹಂಗಾಗಿ ಒಂದು 5 ಲೀಟರ್ to 10 ಲೀಟರ್ಸ್ 2 ಡೇಸ್ ಒನ್ಸ್ ಎಲ್ಲ ಹಿಂಗ್ ನೀರು ಕಣ ಹಿಂಗಣಿ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಫೆನ್ಸಿಂಗ್ ರೆಡಿ ಮಾಡ್ಕೊಂಡೆ ಸರ್, ನಾನು ಫಸ್ಟ್ ಫೆನ್ಸಿಂಗ್ ಇಲ್ಲದೆ ನಾನು ಏನು ಮಾಡಲಿಲ್ಲ, ಸೋಲಾರ್ ಹಾಕಿಸಿ ಫೆನ್ಸಿಂಗ್ ರೆಡಿ ಮಾಡ್ಕೊಂಡೆ. ಬಿಕಾಸ್ ಯಾಕೆಂದ್ರೆ ದನ್ನಿನ ಗೊಬ್ಬರ ಇಲ್ಲದ ಅಂದಿ ಕಾಟ, ಸೋಲಾರ್ ಅದು ಮಾಡ್ಲೇಬೇಕಿತ್ತು. ಅವಾಗ ಅಂದಿಗಳು ಬಂದು ಗಿಡ ಎಲ್ಲ ಬಗ್ದು ವಾಸನೆಗೆ ಗಿಡ ಒಂದು 4-5 ಕಿತ್ತಾಕೋ ಹಂಗಾಯ್ತು. ಹಂಗಾಗಿ ಫೆನ್ಸಿಂಗ್ ರೆಡಿ ಮಾಡ್ಕೊಂಡಾದ್ಮೇಲೆ ಗಿಡ ಹಾಕಿದ್ದೆ ನಾನು. ಒಂದ್ ದಿವಸ ಸೋಲಾರ್ ಆಫ್ ಮಾಡಿದ್ದೆ, ಒಂದ್ ದಿವಸ ಅಂದಿ ಬಂದು ಒಂದ್ 4-5 ಗಿಡ ಹಾಳ್ ಮಾಡೋಗಿದ್ದು, ಒಂದ್ ದಿವಸ ಆಫ್ ಮಾಡಿದ್ಕೆ. ಅವಳಿಂದ ರೆಗ್ಯುಲರ್ ಆಗಿ ಸ್ವಲ್ಪ ದೊಡ್ಡವಾಗವರೆಗೂ ಸೋಲಾರ್ ಆನ್ ಮಾಡ್ಕೊಂಡೆ ಮಾಡ್ಕೊಂಡಿದ್ವಿ. ಹೀಗೆ ಹಂದಿಗಳಿಂದ ರಕ್ಷಣೆ ಪಡೀಲಿಕ್ಕೆ ಮತ್ತೆ ಮುಂದೆ ಕ್ರಾಪ್ ಬಂದಾಗ ಕಳ್ಳರಿಂದ ರಕ್ಷಣೆ ಪಡೀಲಿಕ್ಕೂ ಕೂಡ ಈ ಸೌರ ಬೇಲಿ ಏನಿದೆಯೋ ಅದು ಬಹಳ ಅನುಕೂಲ ಆಗುತ್ತಲ್ವಾ? ಸೋಲಾರು ಚೆನ್ನಾಗಿರುತ್ತೆ, ಕಾಸ್ಟ್ ಕಮ್ಮಿ ಕಂಪೇರ್ ಟು ಫೆನ್ಸಿಂಗ್. ಇವಾಗೆಲ್ಲ ಮೆಶ್ಗಳು ಬಂದಿದ್ದಾವೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವು ಮೆಶ್ ಹಾಕಿದ್ರು ಅಷ್ಟೇ, ಸೋಲಾರ್ ಹಾಕಿದ್ರು ಅಷ್ಟೇ, ಸುತ್ತ ಏನು ಬೆಳೆದಂಗೆ ಮೇಂಟೆನೆನ್ಸ್ ಮಾಡ್ಕೊಳ್ಬೇಕು. ಹೌದು, ಸೋಲಾರ್ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ, ಬಟ್ ಮೇಂಟೆನೆನ್ಸ್ ಬ್ಯಾಟ್ರೀಸು ಮತ್ತೆ ಆ ತಂತಿಗಳಿಗೇನು ಟಚ್ ಆಗದಂಗೆ, ಹಸಿರು ಟಚ್ ಆಗದಂಗೆ ಸುತ್ತ ಬೇಲಿ ಕಿತ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ತುಂಬಾ ಸೋಲಾರ್ ಬೆಟರ್ ಅನ್ಸುತ್ತೆ. ಎಷ್ಟು ಖರ್ಚಾಯ್ತು ನಿಮಗೆ ಮತ್ತೆ ಸೋಲಾರ್ ಮಾಡ್ಕೊಂಡ್ರಿಂದ ಏನ್ ಅನುಕೂಲ ಆಯ್ತು? ಕಂಬನು ಸೇರಿ 1,20,000 ಆಗಿತ್ತು ಸರ್, ಕಂಬನ್ ಸೇರಿ. ಕಂಬ ಬಿಟ್ಟು ಬರೀ ಸೋಲಾರ್ ಇಂದ 1,60,000 ಆಗಿತ್ತು ಸರ್. ಕಂಬ ನಮ್ಮ ಇದಾವೆ, ಪುಂಚಲೆ ನೆಟ್ಟಿದೀವಿ ಅಂದ್ರೆ 104 ಕಂಬ ಇತ್ತು 1.5 ಎಕರೆಗೆ. ಒಂದ್ ಸ್ವಲ್ಪ ದೂರ ದೂರನೇ ಹಾಕ್ಸಿದ್ವಿ, ಸೊ ಒಂದ್ 10 ಅಡಿ ಹಂಗೆ. ಸೋಲಾರ್ ಇಂದು ಎಲ್ಲ ಸೇರಿ ಅವರು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೆ, ಮೆಟೀರಿಯಲ್ ಒಂದ್ 50,000, ಜೊತೆಗೆ ಅವ್ರ ಕೂಲಿ ಅದೇ ಸೇರಿ, ಅವ್ರ ಬ್ಯಾಟ್ರಿ ಎಲ್ಲ ಸೇರಿ 1,60,000 ಆಗಿತ್ತು ಸರ್. ಅವಾಗ ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಅನ್ಸುತ್ತೆ. ಇವಾಗ ಪ್ರೆಸೆಂಟ್ ಎಷ್ಟು ದಿವಸ ತಗೊಂಡ್ರು ಅದನ್ನ ಮಾಡ್ಲಿಕ್ಕೆ? ಚಾಮರಾಜನಗರದಿಂದ ಬಂದಿದ್ರು, ಕಂಪ್ಲೀಟ್ ಹಾಕಾದ್ಮೇಲೆ ವಿಆರ್ ಅಲ್ಲಿ ಕಳಿಸ್ತಾರೆ ಸರ್. ಇವತ್ತು ಅಮೌಂಟ್ ಆಗಿದ್ರೆ ನೆಕ್ಸ್ಟ್ ಡೇ 2 ಡೇಸ್ ಒಳಗೆ ವಿಆರ್ ಅಲ್ಲಿ ಬರುತ್ತೆ. ವಿಆರ್ ಅಲ್ಲಿಂದ ನಾವು ತಗೊಂಬರ್ಬೇಕು ಮೆಟೀರಿಯಲ್. ಆ ವಿಆರ್ ಅಲ್ಲಿ ಬಂದ ತಕ್ಷಣ ನೆಕ್ಸ್ಟ್ ಡೇನೆ ಅವರು ಲೇಬರ್ ಕಳಿಸ್ತಾರೆ, 2 ಡೇಸಿಗೆ ಕವರ್ ಮಾಡಿ ಸರ್ ಕಂಪ್ಲೀಟ್. ಕಂಪ್ಲೀಟ್ ಬೇಗ ಮಾಡ್ತಾರಲ್ವ? 2 to 3 ಡೇಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಟ್ಟು ನಿಮಗೆ ಆನ್ ಮಾಡ್ಕೊಟ್ಟು ಹೋಗ್ತಾರೆ ಅವರು. ದಾಳಿಂಬೆ ಗಿಡಗಳನ್ನ ಎಲ್ಲಿ ತರಿಸಿದ್ರಿ, ಯಾವ ತಳಿ ತರಿಸಿದ್ರಿ? ನಮ್ಮಲ್ಲಿ ಡಾಕ್ಟರ್ ಯೋಗೀಶ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ತಗೊಂಡು, ಐ ಥಿಂಕ್ ಗುಜರಾತ್ ಇಂದ ಅನ್ಸುತ್ತೆ, ಗುಜರಾತ್ ಇಂದ ಒಂದು ಒನ್ ಮಂತ್ ಹಾಕದ್ ಒಂದ್ ತಿಂಗಳಿ ತಂದಂಗೆ ನಮ್ ಟೆಂಪರೇಚರ್ಗೆ ಸ್ವಲ್ಪ ಬಿಸಿಲಲ್ಲಿಟ್ಟು ನಮ್ ಟೆಂಪರೇಚರ್ ಹೊಂದ್ಕೋಬೇಕು. ತಂದು ನೆಕ್ಸ್ಟ್ ಡೇನೆ ಹಾಕಂಗಿಲ್ಲ. ಅರೌಂಡ್ ಒಂದ್ 39-40 rupees ಬಿದ್ದಿತ್ತು. ಹೋಮ್ ಡೆಲಿವರಿ ಅಂದ್ರೆ ನಮ್ಮ ಹತ್ರ ತಾಲೂಕು ಅಂದ್ರೆ ಅರಸೀಕೆರೆ ತಲುಪಿಸಿದ್ರು, ನಾವ್ ಅಲ್ಲಿಂದ ತಗೊಂಬಂದ್ವಿ ಸರ್. ಒಂದ್ 40 rupees ಆ ರೇಂಜ್ ಬಿದ್ದಿತ್ತು. ಅವಾಗ ಎಷ್ಟು ದೊಡ್ಡದಿತ್ತು ಗಿಡ, ಮತ್ತೆ ತಂದು ಅದನ್ನ ಹೇಗೆ ಹೊಂದಿಸಿದ್ರು ಇಲ್ಲಿ? ಒಂದ್ ಅರ್ಧಡಿ ಸರ್ ಪಾಕೆಟ್ ಇಂದ ಒಂದ್ ಅರ್ಧಡಿನು ಅಷ್ಟು, ಒಂದು ಒಂದು 1/2 kg ಪಾಕೆಟ್ ಇರುತ್ತೆ. ಅದ್ರಿಂದ ಮೇಲ್ಗಡೆಯಿಂದ ಒಂದ್ 1/2 feet ಇರ್ಬೋದು ಅಷ್ಟೇ. ಅದನ್ನ ತಂದು ಒಂದ್ 20 days ನಮ್ ಟೆಂಪರೇಚರ್ಗೆ ಇಟ್ಟು ಸ್ವಲ್ಪ ಬಿಸಿಲಲ್ಲಿ ನೀರ್ ಹಾಕ್ತಿದ್ವಿ, ಡೈಲಿ ನೀರ್ ಹಾಕ್ತಿದ್ವಿ. ನಮ್ ಟೆಂಪರೇಚರ್ಗೆ ಬಂದ ಅವೆಲ್ಲ ಟಿಶ್ಯೂ ಕಲ್ಚರ್ಸ್ ಇದ್ರೊಳಗಡೆ ಬೆಳೆದಿತ್ತು, ಅದೆಲ್ಲ ಪೂರ್ತಿ ನರ್ಸರಿ ಒಳಗಡೆ. ಸಡನ್ ಆಗಿ ಬಂದ್ ಬಿಸಿಲಿಗೆ ಅಂದ್ರೆ ಸ್ವಲ್ಪ ಮಂಕ್ ಆಗ್ತಾವೆ ಗಿಡಗಳು, ಏನಾಗಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ. ಡೈಲಿ ನೀರ್ ಹಾಕ್ತಾ ನೀರ್ ಹಾಕ್ತಾ ಒಂದ್ 20-25 days ಆದ್ಮೇಲೆ ನಾವು ಪ್ಲಾಂಟೇಶನ್ ಮಾಡಿದ್ವಿ ಸರ್. ಹಾಕಿ ಒಂದ್ 2-3 days ಅಲ್ಲಿ ಒಣಗೋದು ಅಂತ ಅನ್ಸ್ಬಿಡುತ್ತೆ, ಮತ್ತೆ ಪಾಕೆಟ್ ಇಂದ ಅವಾಗ ತೆಗ್ದಿರ್ತೀವಿ, ಏನಾಗಲ್ಲ. ಸ್ವಲ್ಪ ಬೇರಾಗೋವರೆಗೂ ನೀರ್ ಚೆನ್ನಾಗಿ ಬಿಡ್ತಿದ್ರೆ ಆಟೋಮೆಟಿಕ್ 15 days ಚೇಂಜ್ ಆಗ್ಬಿಡ್ತಾರೆ. ಏನ್ ಗೂಟಿ ಕಟ್ಟಿದ ಸಸಿಗಳು ಅಥವಾ ಫಿಸಿಕಲ್ಚರ್ ಪ್ಲಾಂಟ್ಸ್ ಸರ್? 2013 ನಾವು ಹಾಕಿದ್ದು ಗೂಟಿ ಸಸಿಗಳು, ಸ್ವಲ್ಪ ಬ್ಲೈಡ್ಸ್ ಇತ್ತು ಅನ್ಸುತ್ತೆ ಅದರಲ್ಲಿ, ಬೇಗ ಕ್ರಾಪ್ ಕಳೋತು. ಇವೆಲ್ಲ ಟಿಶ್ಯೂ ಕಲ್ಚರ್ ಸರ್, ಇವಾಗೆಲ್ಲ ಪ್ರಿಫರ್ ಮಾಡೋ ಟಿಶ್ಯೂ ಕಲ್ಚರ್, ಗೂಟಿ ಯಾರು ಹಾಕಲ್ಲ ಇವಾಗ. 100% ಎಲ್ಲ ಟಿಶ್ಯೂ ಕಲ್ಚರ್, ಜೈನ್ ಅಂತ ಇದೆ ಮತ್ತೆ ABC ಅಂತ ಹೇಳಿ, ಈ ಪ್ರೆಸೆಂಟ್ ಎರಡು ಚೆನ್ನಾಗಿ ಹೋಗ್ತಾ ಇದೆ ಸರ್. ಈ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಆದ್ರೆ ಹೆಚ್ಚು ರೋಗ ಬರೋ ಸಾಧ್ಯತೆಗಳು ಇರೋದಿಲ್ಲ ಅಲ್ವಾ? ಹೌದು, ಟಿಶ್ಯೂ ಕಲ್ಚರ್ ಇರೋದ್ರಿಂದ ಜಾಸ್ತಿ ರೋಗಗಳು ಬರಲ್ಲ. ಬಟ್ ಬೇರೆ ಯಾರು ಮೇಂಟೈನ್ ಮಾಡ್ಲಿಲ್ಲ, ಈಗ ಒಂದ್ರ ಪಕ್ಕ ಒಂದಿರುತ್ತೆ, ಅವ್ರದ್ರಲ್ಲಿ ಏನಾದ್ರೂ ರೋಗ ಇತ್ತು ಅಂದ್ರೆ ನಾವೇನೇ ಟಿಶ್ಯೂ ಕಲ್ಚರ್ ಹಾಕಿದ್ರು ಆಟೋಮೆಟಿಕ್ ಆಗಿ ಬಂದೇ ಬಿಡುತ್ತೆ ಸರ್, ಅದು ಪ್ರಾಬ್ಲಮ್. ದಾಳಿಂಬೆ ಬೆಳೆ ಹಾಳಾಗ್ತಿರೋದು ಅದರಿಂದನೇ ಜಾಸ್ತಿ, ಯಾರೋ ಒಬ್ರು ಮೇಂಟೈನ್ ಮಾಡಲ್ಲ, ಇನ್ನೊಬ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವ್ರ ಜಮೀನಲ್ಲಿ ಇದ್ದಂತ ರೋಗಗಳು ನಮ್ ಜಮೀನಿಗೆ ಬಂದು ಅಟ್ಯಾಕ್ ಆಗಿ ಆತರ ದಾಳಿಂಬೆ ಹಾಳಾಗ್ತವೆ. ಆದಷ್ಟು ಎಷ್ಟು ದೂರ ಇರ್ತಾವ ಪ್ಯಾಟ್ಗಳು ಅಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ತಾವ ಗಿಡಗಳು. ನಾಟಿಯನ್ನ ಹೇಗೆ ಮಾಡಿದ್ರಿ? ನಾಟಿ ಅಂದ್ರೆ ನಾವೇ ಮಾಡಿದೀವಿ, ಒಂದಿಬ್ರು ಲೇಬರ್ ಕರ್ಕೊಂಡು. ಅದಕ್ಕೆ ಫಸ್ಟ್ 1.5-2 ಗುಂಡಿ ಗುಂಡಿ ತಕೊಂಡು ಅದಕ್ಕೆ ಬೇವಿನ ಹಿಂಡಿ ಹಾಕಿದ್ವಿ. ಅದಾದ್ಮೇಲೆ ಗೊಬ್ಬರ, ದನಿನ ಗೊಬ್ಬರ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ನಮ್ಮ ಮಣ್ಣು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಭೂಮಿ ಲೆವೆಲ್ಗೆ ನಾಟಿ ಮಾಡ್ಬೇಕು ಸರ್. ಮಣ್ಣು ಫುಲ್ ಫಿಲ್ ಮಾಡಬೇಕು, ಗುಂಡಿ ತೆಗೆದು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಫುಲ್ ಬೇವಿನ ಹಿಂಡಿ ಜೊತೆಗೆ ಫಿಲ್ ಮಾಡಿ ನಮ್ಮ ಗ್ರೌಂಡ್ ಲೆವೆಲ್ಗೆ ಒಂದು 1/2 kg ಪ್ಯಾಕೆಟ್ ಇಷ್ಟು ಥರ ಗುಂಡಿ ಅಷ್ಟು ಮಾತ್ರ ಬಿಟ್ಕೊಂಡು ನಮ್ಮ ಗ್ರೌಂಡ್ ಲೆವೆಲ್ಗೆ ನಾಟಿ ಮಾಡಬೇಕು. ಮತ್ತು ಗುಂಡಿ ಮಾಡಬಾರ್ದು, ನೀರು ನಿಂತ್ಕೋಬಾರ್ದು, ಅಲ್ಲಿ ಸ್ವಲ್ಪ ಎತ್ತರವಾದ ಪ್ರದೇಶಕ್ಕೆ ಇಟ್ಟರೆ ಬೆಟರ್. ಇವಾಗೆಲ್ಲ ಚೇಂಜ್ ಮಾಡ್ತೀರಾ, ಬೇರೆ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಪೂರ್ತಿ ಬದು ಮಾಡಿದಾಗ ಮಾಡಿಸ್ಬಿಟ್ಟು ಏರ್ಮಡಿ ಬದು ಮಾಡಿದಾಗ ಮಾಡಿಸ್ಬಿಟ್ಟು ಅದ್ರ ಮೇಲೆ ನಾಟಿ ಮಾಡಿ ಇವಾಗ ಸ್ವಲ್ಪ ಚೇಂಜ್ ಮಾಡ್ತಿದ್ದಾರೆ, ಆ ಥರ ಮಾಡ್ತೀರಾ ಇವಾಗ ಪ್ರೆಸೆಂಟ್. ನೀವು ಮಾಡಿ ಎಷ್ಟು ವರ್ಷ ಆಯಿತು? 2021 4 ತುಂಬ 5 ರನ್ನಿಂಗ್ ಸರ್ ಇವಾಗ 5. ಈಗ 12-14 ಅಂತರ ಇಟ್ಟಿದ್ದೀನಿ ಅಂತ ಹೇಳಿದ್ರಿ, ಆ ಅಂತರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸ್ವಲ್ಪ ದೂರ ಇದ್ದಷ್ಟು ಗಾಳಿ ಬೆಳಕು ಎಲ್ಲ ಚೆನ್ನಾಗುತ್ತೆ, ಇಳುವರಿನ ಚೆನ್ನಾಗಿ ತೆಗಿಬಹುದು, ರೋಗಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೇದನ್ಸುತ್ತೆ. ಇನ್ನು ಬೇಕಾದ್ರೆ 14-14 ಮಾಡ್ತಾರೆ, ಕೆಲವರು 14-15 ಮಾಡ್ತಾರೆ. ಬಟ್ ನನ್ನ ಅನುಭವಕ್ಕೆ ಅದು ಎಷ್ಟು ದೂರ ಇರುತ್ತೋ ಅಷ್ಟು ಬೆಳಕ್ಕೆ ಗಿಡ ದೊಡ್ಡವಾಗ್ತಾ ಈಗ ಸ್ಪೇಸೇ ಆಗಲ್ಲ ಓಡಾಡಕ್ಕಲ್ಲಿ. ಮತ್ತೆ ಸ್ಪ್ರೇಗಳು ಮಾಡಕ್ಕೆ ಈಗೆಲ್ಲ ಟೆಕ್ನಾಲಜಿ ಬಂದಿದೆ, ಈಗೆಲ್ಲ ಸ್ಪ್ರೇಗಳು ಮಾಡೋಕ್ಕೆಲ್ಲ ಬೇರೆ ಬೇರೆ ಥರದ ಮಿಷಿನರೀಸ್ ಎಲ್ಲ, ಆ ಮಿಷಿನರೀಸ್ ಎಲ್ಲ ಸ್ಪ್ರೇ ಮಾಡಬೇಕು ಅಂದರೆ ನಮ್ದು ಸ್ಪೇಸು ಬಿಟ್ವೀನ್ 15 feet ಇತ್ತು ಅಂದರೆ ತುಂಬ ಒಳ್ಳೇದಾಗುತ್ತೆ. ಆ ಥರ ಮಿಷಿನರಿ ತೊಗೊಂಡು ನಾವು ಸ್ಪ್ರೇಗಳನ್ನ ಮಾಡ್ಕೋಬಹುದು, ದೊಡ್ಡವಾದ ಹಂಗಾಗತ್ತೆ. ಗಿಡವನ್ನು ನೆಟ್ ಮೇಲೆ ಏನೇನು ಕೆಲಸವನ್ನ ಮಾಡಿದ್ರಿ, ಹೇಗೆ ಗಿಡಗಳ ಆರೈಕೆಯನ್ನ ಮಾಡಬೇಕು? ಒಂದು 2 ಆದ್ಮೇಲೆ ಅವು ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ, ಅದೇನಾಗುತ್ತೆ ಬ್ರಾಂಚಸ್ ಬಕ್ಕುತ್ತೆ. ಆವಾಗ ಏನ್ ಮಾಡ್ಬೇಕು, ಒಂದು 3 ಸುತ್ತ ನೆಟ್ಟು ಅದಕ್ಕೆ ದಾರ ಕಟ್ಟಬೇಕು ಸ್ಟ್ರೈಟ್ ಹೋಗ್ಲಿ ಅಂತ. ಎವ್ರಿ 4 ಅದಕ್ಕೆ ಚಾಟ್ನಿ ಅಂತ ಹೇಳಿ ಮಾಡ್ತಾರೆ, ಕಟ್ ಮಾಡಿಸ್ತಾ ಹೋದ್ರೆ ಸ್ಟೆಮ್ ದೊಡ್ಡದಾಗುತ್ತೆ, ಗಿಡ ಶೇಪ್ ಬರ್ತವೆ. ಪ್ರತಿ 4 ಒಂದ್ಸತಿ, 1 ವರ್ಷ 4 ನಾನು ಬೆಳೆಸಿದೆ ಗಿಡನ. 1 ವರ್ಷ 4 ಆದ್ಮೇಲೆ 12-14 ಕಟ್ ಮಾಡಿ ಫಸ್ಟ್ನೇ ಕ್ರಾಪಿಗೆ ಬಿಟ್ಟಿದ್ವಿ ಸರ್. ಅದನ್ನೇ ಇಲ್ಲ, ನೀರು ಗೊಬ್ಬರ ಜೊತೆಗೆ ಸ್ಪ್ರೇಗಳು 15 ಒನ್ಸು 20 ಒನ್ಸು ನೋಡಬೇಕು ಏನ್ ಪ್ರಾಬ್ಲಮ್ ಆಗಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸು ಈಗ ಎಲೆ ಎಲ್ಲ ಯೆಲ್ಲೋ ಕಲರ್ ಆಗ್ಬಿಡುತ್ತೆ, ಮೆಗ್ನೀಷಿಯಂ ಕಂಟೆಂಟ್ ಕಮ್ಮಿ ಆಗುತ್ತೆ. ಈ ತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಏನ್ ಬೇಕು, ಬೋರಾನು, ಜಿಂಕು ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ಸು, ಅಮೋನಿಯಂ ಸಲ್ಫೇಟ್ಸು, ಈ ಥರದೆಲ್ಲ ಗೊಬ್ಬರಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಕೊಂಡು ಜೊತೆಗೆ 20-20-20 ಹಾಕ್ಬೋದು, ಇಲ್ಲ DAP ಹಾಕ್ಬೋದು. ಪ್ರತಿ ಒಂದು 4 ಒನ್ಸು 2 ಒನ್ಸು ನಮಗೆ ಆದಂಗೆ ಗಿಡ ಸಣ್ಣವಿರೋದ್ರಿಂದ ಸ್ವಲ್ಪ ದೂರ ದೂರ ಕೊಡಬೇಕು ಗೊಬ್ಬರಗಳನ್ನ, ಬಡ್ಡೆಗೆ ಯಾವುದು ಹಾಕ್ಬಾರ್ದು. ಮಿನಿಮಮ್ 1 ನೀರು ಆದರೂ ಅಷ್ಟೇ, ಗೊಬ್ಬರ ಆದರೂ ಅಷ್ಟೇ, ಆ ಸ್ಟೆಮ್ಮಿಂದ ಹಿಡಿದು 1 ದೂರ ದೂರನ ಕೊಟ್ಟಷ್ಟು ಚೆನ್ನಾಗಿ ಬೆಳೀತಾ ಹೋಗ್ತವೆ. ನೀರು ಎಷ್ಟು ದಿವಸಕ್ಕೊಂದ್ಸರಿ ಹಾಯಿಸ್ತಾ ಇದ್ರಿ ಸರ್? ಬೇಸಿಗೆಗಾಲದಲ್ಲಿ 3-4 ಮಾಮೂಲಿ ಅಂತೆ, ಮಳೆಗಾಲ ಸ್ಟಾರ್ಟ್ ಆಗಿದ್ದ ಮಂತ್ ಆಫ್ ಮೇ ಅಂದ್ರೆ ನೀರೇನು ಬೇಕಾಗಲ್ಲ, ಮಳೆ ಶುರುವಾಗುತ್ತೆ. ಯಾವಾಗ ಬರೀ ಪ್ಲಾಂಟ್ಸ್ ಇದ್ದಾಗ, ಹಣ್ಣಿತ್ತು ಅಂದ್ರೆ ಈಗಿನ ಯಾವಾಗ್ಲೂ ನಾವು ಫ್ಲವರ್ ಸೆಟ್ ಮಾಡೋದು ಇಂದ ಮಂತ್ ಆಫ್ ಫೆಬ್ರವರಿ ಅಥವಾ ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ, ಏಪ್ರಿಲ್ ಮೇ ವರೆಗೂ ಡೈಲಿ ನೀರು ಬಿಡ್ಲೇಬೇಕು. ಡೈಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ, ಜಾಸ್ತಿ ಬೇಕಾಗಲ್ಲ. ಒಂದ್ ಗಿಡಕ್ಕೆ 30-40 ಲೀಟರ್ ಕಡಿಮೆ ನೀರ್ ಬಿಟ್ಕೊಂಡೇ ಫ್ಲವರ್ ಸೆಟ್ ಮಾಡ್ಬೇಕು. ಜಾಸ್ತಿ ನೀರ್ ಬಿಟ್ಟಷ್ಟು ಚಿಗುರು ಜಾಸ್ತಿ ಬರುತ್ತೆ, ಫ್ಲವರ್ ಕಮ್ಮಿ ಆಗ್ತಾ ಹೋಗ್ತವೆ. ಮತ್ತೆ ಮಳೆಗಾಲ ನೋಡ್ಕೋಬೇಕು, ಮಳೆ ಸ್ಟಾರ್ಟ್ ಆಯ್ತು ಅಂದಾಗ ನೀರು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಹಂಗೇನಾದ್ರು ಈಗ ಹಣ್ಣಿದೆ, ಒಂದ್ ವೀಕ್ ಮಳೆ ಬಂದಿಲ್ಲ ಅಂದ್ರೆ ಅವಾಗ ಮತ್ತೆ ನೀರ್ ಸ್ಟಾರ್ಟ್ ಮಾಡ್ಬೇಕು. ಸಪೋಸ್ ಪೂರ್ತಿ ಹಣ್ಣು ರೈಪಿಗೆ ಬಂದು ಮಳೆ ಇಲ್ವೇ ಇಲ್ಲ ಅಂದ್ರೆ ಡೈಲಿ ಅವಾಗ ಎಕ್ಸಸ್ 80-100 ಲೀಟರ್ಸ್ ಪ್ರತಿ ಗಿಡ ಕೊಡಬೇಕಾಗತ್ತೆ. ಈಗ ಬೆಳವಣಿಗೆ ಹಂತದಲ್ಲಿ ಗಿಡಗಳಿಗೆ ಏನೇನು ಪೋಷಕಾಂಶಗಳನ್ನ ಒದಗಿಸಬೇಕು? ಪೋಷಕಾಂಶಗಳು ಅಂದ್ರೆ ಅದೇ ಹೇಳಿದೆ, ರೆಗ್ಯುಲರ್ ಆಗಿ 2-3 ಮಂತ್ಸ್ಗೆ ಧನಿನ ಗೊಬ್ಬರ ಹಾಕ್ತಿದ್ವಿ, ಕೊಟ್ಟಿಗೆ ಗೊಬ್ಬರ. ಅದ್ರ ಜೊತೆಗೆ ಆಲ್ಟರ್ನೇಟ್ ಆಗಿ ವಾಟರ್ ಸಾಲಿಬಲ್ಸ್, ವಾಟರ್ ಸಾಲಿಬಲ್ಸ್ ಬಂದ್ರೆ 12-1261 ಅಂತ ಹೇಳಿ ಬರ್ತಿತ್ತು, 0050 ಅಂತ ಹೇಳಿ. ಈ ತರದ್ದು ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳು ವಾಟರ್ ಸಾಲಿಬಲ್ ಅದನ್ನ ವೆಂಚುರಿ ಮುಖಾಂತರ ಒಂದು 200 ಲೀಟರ್ ಒಂದು ನೀರಿಗೆ ಮಿನಿಮಮ್ ಒಂದು 4-5 ಕೆಜಿ ಅಷ್ಟು ಗೊಬ್ಬರಗಳನ್ನ ಮಿಕ್ಸ್ ವಾಟರ್ ಸಾಲಿಬಲ್ ಮಿಕ್ಸ್ ಮಾಡಿಕೊಂಡು ಕೆಲವರು ಒಂದು ಬಕೆಟಲ್ಲಿ ತಗೊಂಡು ಪ್ರತಿ ಗಿಡಕ್ಕೂ ಹತ್ರ ಹತ್ರ ಹೋಗಿ ಹಾಕ್ತಾರೆ. ಅದು ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ಸಪೋಸ್ ಟೈಮ್ ಇಲ್ಲ ಅಂದ್ರೆ ವೆಂಚುರಿ ಮುಖಾಂತರ ನಾವು ಮಾಡಿಕೊಂಡು ಒಂದು ಡ್ರಮ್ ಒಂದ್ ಕಡೆ ಇಟ್ಕೊಂಡು ಒಂದು 200 ಲೀಟರ್ ನೀರು ಮಿನಿಮಮ್ ಒಂದು 10-12 ಮಿನಿಟ್ಸ್ ಒಳಗಡೆ ಪಾಸ್ ಆಗುತ್ತೆ, ಪ್ರತಿ ಗಿಡಕ್ಕೂ ಹೋಗುತ್ತೆ ಅದು ಮೈಕ್ರೋ ನ್ಯೂಟ್ರಿಯನ್ಸ್. ಈ ತರ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮ್ಯಾಕ್ರೋ ನ್ಯೂಟ್ರಿಯನ್ಸ್ಗಳು ಬೋರಾನು, ಜಿಂಕು, ಮೆಗ್ನೀಷಿಯಂ ಸಲ್ಫೇಟ್ಸು, ಜೊತೆಗೆ ಬೇವಿನಿಂಡಿ ರೆಗ್ಯುಲರ್ ಆಗಿ ಕೊಡ್ತೈತಿ ಸರ್ ನಾವು. ಸೂಪರ್ ಪಾಸ್ಪೇಟ್ಸು, ಸೂಪರ್ ಪಾಸ್ಪೇಟ್ ಸ್ವಲ್ಪ ಏನೋ ಮಣ್ಣ ಸೊಡ್ಲ ಮಾಡುತ್ತೆ, ಬೇರುಗಳು ಚೆನ್ನಾಗಿ ಡೀಪ್ ಆಗಿ ಹೋಗ್ತವೆ. ಈ ತರದ್ದು ಮತ್ತೆ ನಾವು ಚಾಟ್ನಿ ಮಾಡಿಸಿದ ನಂತರ ಬೆಡ್ನ ಹೈಟ್ ಮಾಡ್ತಾ ಬರ್ಬೇಕು, ಅದು ಗ್ರಾವಲ್ ಟೈಪು ರೆಡ್ ಕಲರ್ ಮಣ್ಣು ಒಡ್ಸ್ಕೊಂಡು ಇಟ್ಕೋಬೇಕು. ಮುಂಚೆಲೇ ನಾವು ಗಿಡ ಹಾಕಕ್ಕಿಂತ ಮುಂಚೆ ಸೈಡಿಗೆಲ್ಲ ನಾನು ಒಂದು 60 ಲೋಡ್ ಹೊಡ್ಸಿದ್ದೆ 1.5 ಎಕರೆಗೆ. ನೀವು ಎಷ್ಟು ಹೊಡ್ಸ್ಕೊಂತಿರೋ ಅಷ್ಟು ಒಳ್ಳೇದು, ಪ್ರತಿ ಗಿಡ ಹೈಟ್ ಹಾಕ್ದಂಗಾದಂಗೆ ಅದ್ ಬೆಡ್ನ ದೊಡ್ಡದು ಮಾಡ್ಕೊಂತ ಬರ್ಬೇಕು. ಯಾಕಂದ್ರೆ ಬಿದ್ದಿದ ನೀರು ಕೆಳಗಡೆ ಇಳಿದೋಗ್ಬೇಕು, ಮಳೆ ಬಂದರೂ ಅಷ್ಟೇ, ಬಿಟ್ಟ ನೀರು ಅಷ್ಟೇ, ನೀರಂಶ ಅಷ್ಟೊಂದು ಬೇಕಾಗಲ್ಲ ದಳಂಬೆಗೆ. ಹಂಗಾಗಿ ಎಷ್ಟು ಸುತ್ತ ಡ್ರೈ ಇದ್ದಷ್ಟು ಗ್ರಾವೆಲ್ ಮಣ್ಣಿದ್ದಷ್ಟು ಚೆನ್ನಾಗಿ ಬೆಳ್ಕೊಂತ ಹೋಗ್ತವೆ. ಹಂಗಾಗತ್ತೆ. ಈಗ ಏನು ಈ ಗಿಡಗಳಿಗೆ ನೀರನ್ನ ಬಿಡ್ತಾರಲ್ಲ, ಈ ಹನಿ ನೀರಾವರಿ ಮಾಡ್ಕೊಳ್ಳೋದೇ ಸೂಕ್ತ ಅಥವಾ ಬೇರೆ ಯಾವ್ದಾದ್ರು ಪದ್ಧತಿಗಳು ಸೂಕ್ತ ಆಗುತ್ತೆ? ಹನಿ ನೀರಾವರಿ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಇದು ಯಾವುದು ಜೆಟ್ ಮುಖಾಂತರ ಅಲ್ಲಿ ಒಂದ ನೀರು ಕಟ್ಟು ಬೆಳೆದಾಲಿ ಆ ಥರ ಆಗಲ್ಲ, ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಹನಿ ನೀರಾವರಿ ಮಾಡಲೇಬೇಕು. ಬಿಫೋರ್ ನಾವು ಗುಂಡಿ ತೆಗ್ಸಿದ್ದೀವಿ ಅಂದರೆ ಗಿಡ ಹಾಕೋಕ್ಕಿಂತ ಮುಂಚೆ ಅದು ಅದೇ ಮಾಡ್ತೀವಲ್ಲ ಗುಂಡಿಗಳು, ಆ ಡ್ರಿಪ್ ಮುಖಾಂತರ ನೀರು ಬಿಟ್ಕೊಂಡೆ ಫಸ್ಟ್ ಡ್ರಿಪ್ ಮಾಡಲೇಬೇಕು. ಫಸ್ಟ್ ಡ್ರಿಪ್ ಮಾಡಲೇಬೇಕು ಗುಂಡಿ ತೆಗ್ದ ಮುಖ, ನೆಕ್ಸ್ಟ್ ಡೇನೆ ಡ್ರಿಪ್ ಸ್ಟಾರ್ಟ್ ಮಾಡಲೇಬೇಕು ಹನಿ ನೀರಾವರಿ. ಏನು ಡ್ರಿಪ್ಗೆ ಇಲಾಖೆಯಿಂದ ಸಹಾಯಧನ ಪಡ್ಕೊಂಡ್ರೆ ಅಥವಾ ನೀವೇ ಓನಾಗಿ ಮಾಡಿಸ್ಕೊಂಡ್ರೆ ಹೇಗೆ? ಸಹಾಯಧನ ಪಡ್ಕೊಂಡ್ರಿ ಸರ್, ಎಕರೆಗೆ 8,000 ಕೊಟ್ಟಿದೆ ಸಬ್ಸಿಡಿ ಅಂತ ಹೇಳಿ ಬಂದಿತ್ತು, ಸಹಾಯಧನ ಪಡ್ಕೊಂಡೆ ಮಾಡಿದ್ವಿ ಸರ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ದಾಳಿಂಬೆ ನೆಟ್ಟ 1 ವರ್ಷಕ್ಕೇನೆ ಕ್ರಾಪ್ ಶುರು ಆಗುತ್ತೆ, ಅವಾಗಲೇ ಬಿಡೋಂಥದ್ದು ಸೂಕ್ತ ಅಥವಾ ಎಷ್ಟು ವರ್ಷದ ನಂತರ ನೀವು ಬಿಟ್ರಿ? ನಾವು ಡೇ ಒನ್ ಇಂದ ಹೆಂಗೆ ಅವು ಪೋಷಣೆ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಅದನ್ನ ಮಿನಿಮಮ್ 14 ಮಂತ್ಸ್ ಬೆಳೆಸ್ಬೇಕು ಸರ್, ಮಿನಿಮಮ್ 14 ಮಂತ್ಸ್. ನಾವೆಷ್ಟು ನ್ಯೂಟ್ರಿಯೆಂಟ್ಸು ಗೊಬ್ಬರಗಳು ಕೊಟ್ಟು ಅವನ್ನ ಫಲವತ್ತತೆ ಮಾಡ್ತೀವಿ, ಗಿಡ ಎಷ್ಟು ಸ್ಟೆಮ್ ನೋಡ್ಕೊಂತೀವಿ, ಸ್ಟೆಮ್ ಜಾಸ್ತಿ ದೊಡ್ಡದಾದಷ್ಟು 14 ತಿಂಗಳಿಗೆ ಬಿಡ್ಬೋದು. ಇನ್ನೂ ಬೆಳವಣಿಗೆ ಆಗಿಲ್ಲ ಅಂದ್ರೆ ಮಿನಿಮಮ್ 2 ವರ್ಷಕ್ಕೆ ಬಿಟ್ಟರೆ ಬೆಟರ್. ನೀವು ಎಷ್ಟು ವರ್ಷಕ್ಕೆ ಬಿಟ್ರಿ? ನಾನು 1 ವರ್ಷ 4 ತಿಂಗಳು. 1 ವರ್ಷ 4 ತಿಂಗಳಿಗೆ 14 ತಿಂಗಳಿಗೆ ಫ್ಲವರಿಂಗ್ ಬಿಟ್ವಿ. ಯಾಕಂದ್ರೆ ಗಿಡಗಳೊಳ್ಳೆ ಫಲವತ್ತ ಚೆನ್ನಾಗಿ ಬೆಳೆದು ನಮ್ಮ ಡಾಕ್ಟರ್ ಸಜೆಷನ್ ಕೇಳಿದ್ವಿ, ಬಿಡ್ಬೋದಾ ಸರ್ ಈ ಸತಿ ಅಂತ ಹೇಳಿ, ಇಲ್ಲ ಈ ಸತಿ ಬಿಟ್ಬಿಡಿ ಅಂತ ಹೇಳಿ ಜನವರಿನಲ್ಲಿ ಹಾಕಿದ್ದು ಪ್ಲಾಂಟೇಷನ್ನು. ಅದ್ರ ನೆಕ್ಸ್ಟ್ ಏಪ್ರಿಲ್ 1 ವರ್ಷ ಬಿಟ್ಟು ಅದ್ರ ನೆಕ್ಸ್ಟ್ 2022 ಏಪ್ರಿಲ್ಗೆಲ್ಲ ಬಿಟ್ವಿ. ಈಗ ದಾಳಿಂಬೆಯಲ್ಲಿ ಹೂ ಬಿಡಿಸೋ ಅಂತದ್ದು, ಅದನ್ನ ಹಣ್ಣು ಮಾಡಿಸೋ ಅಂತದ್ದೆಲ್ಲವೂ ಕೂಡ ನಮ್ಮ ಕೈನಲ್ಲೇ ಇರುತ್ತೆ, ಹೇಗೆ ಆ ಒಂದು ಪ್ರೋಸೆಸ್ ಅದ್ರ ಬಗ್ಗೆ ವಿವರವಾಗಿ ಹೇಳಿ? ನಾವು ರೆಗ್ಯುಲರ್ ಆಗಿ ಹಳೆ ಕ್ರಾಪ್ ಆದ್ರೂ ಅಷ್ಟೇ ಈ ಕ್ರಾಪ್ ಆದ್ರೂ ಅಷ್ಟೇ ನಾವು ಯಾವಾಗಲೂ ಫ್ಲವರ್ ಸೆಟ್ ಮಾಡ್ಕೊಡೋದು ಇಂದ ಮಂತ್ ಫೆಬ್ರವರಿ ಮಾರ್ಚು. ಯಾಕೆ ಅಂದ್ರೆ ಅದು ಸೂಕ್ತವಾದ ಕಾಲ ಇರುತ್ತೆ, ಯಾಕೆ ಬೇಸಿಗೆ ಇರುತ್ತೆ. ಆ ಬೇಸಿಗೆನಲ್ಲಿ ಕಾವಿರೋದ್ರಿಂದ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಫ್ಲವರ್ಸ್ ಚೆನ್ನಾಗಿ ಬರ್ತವೆ, ಹಾ ಮ್ಯಾಕ್ಸಿಮಮ್ ಫ್ಲವರ್ಸ್ ಬರುತ್ತೆ, ಅದು ಒಂದು ಕಾರಣ. ಅದಾದ್ಮೇಲೆ ನಮಗೆ ಹಣ್ಣು ಅವಾಗ ಏನಾಗುತ್ತೆ, 6.5-7 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ತೀವಿ. ಕರೆಕ್ಟ್ ಆಗಿ ಅವಾಗ ಗೌರಿ ಫೆಸ್ಟಿವಲ್ ಇರುತ್ತೆ, ಜೊತೆಗೆ ದೀಪಾವಳಿ ಮಾರ್ನಮಿ ಒಳ್ಳೆ ಫೆಸ್ಟಿವಲ್ಸ್ ಟೈಮು ಸೀಸನ್ನು, ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್. ಸೊ ಹಂಗಾಗಿ ವರ್ಷಕ್ಕೆ ಒಂದೇ ಬೆಳೆ ನಾವು ಮಾಡೋದು, ಕೆಲವರು 2 ವರ್ಷಕ್ಕೆ 3 ಮಾಡ್ತಾರೆ, ಆ ಥರ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಒಂದು 6 ಮಂತ್ಸ್ ರೆಸ್ಟು, ಇನ್ನು ಮಂತ್ ಆಫ್ ಸೆಪ್ಟೆಂಬರ್ ಹಾರ್ವೆಸ್ಟ್ ಮಾಡ್ತೀವಿ, ಮತ್ತೆ 3-5 ಮಂತ್ಸ್ ಗ್ಯಾಪ್ ಆಗುತ್ತೆ, ರೆಸ್ಟ್ ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಫೆಬ್ರವರಿಯಿಂದ. ಈ ತರ ವರ್ಷಕ್ಕೊಂದು ಬೆಳೆ ಮಾಡಿಕೊಂಡು, ಮೇನ್ ರೀಸನ್ನು ನಮಗೆ ಸೂಕ್ತವಾದ ಕಾಲ ಟೆಂಪರೇಚರ್ ಚೆನ್ನಾಗಿರುತ್ತೆ ಫ್ಲವರ್ಸ್ಗೆ, ಮತ್ತೆ ನಮಗೆ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾರ್ವೆಸ್ಟ್ ಮಾಡಿದ ರೇಟು ಚೆನ್ನಾಗಿ ಸಿಗುತ್ತೆ, ಇದು ಬೆಟರ್ ಟೈಮ್ ಅಂತ ಅನಿಸಿದೆ ನಮಗೆ. ಈಗ ಹೂವಿಗೆ ಬಿಡಬೇಕು ಅಂತ ಅಂದ್ರೆ ಏನೇನು ತಯಾರಿ ಮಾಡ್ಕೋಬೇಕು? ಹೂವಿಗೆ ಬಿಡಬೇಕು ಅಂದ್ರೆ ಒಂದು ಫೆಬ್ರವರಿ ಮಾರ್ಚಿಗೆ ನಾವು ಫ್ಲವರ್ ಸೆಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ವಾಟರ್ನ ಡಿಸೆಂಬರ್ಗೆ ಸ್ಟಾಪ್ ಮಾಡಬೇಕು, ಒಂದು 2 ಮಂತ್ಸ್ ಗಿಡ ಫುಲ್ ಡ್ರೈ ಆಗಬೇಕು. ಆ ಡ್ರೈ ಆಗಬೇಕು, ನೀರು ಬಿಡದೇ ಇಲ್ಲ ನೀರು. ಜನವರಿ ಫೆಬ್ರವರಿ ಕಂಪ್ಲೀಟು ಡ್ರೈ, ಗಿಡ ಹಾರ್ಡಾಗತ್ತೆ, ಫ್ಲವರ್ಸ್ ಎಲ್ಲ ಹಾರ್ಡಾಗ್ತಾ ಬರುತ್ತೆ. ಅದನ್ನ ಕಟ್ ಮಾಡಿಸ್ಬೇಕು ಗಿಡನ. ಅದಕ್ಕೆ ಸ್ಕಿಲ್ ಇರೋವಂಥ ಲೇಬರ್ಸ್ಗಳು ಸಿಗ್ತಾರೆ ಹೊರಗಡೆಯಿಂದ. ನಾವು ರೆಗ್ಯುಲರ್ ಆಗಿ ಒಬ್ಬರ ಹತ್ರ ಪಾವಗಡದಿಂದ ಬರ್ತಾರೆ, ಒಂದು 7-8 ಜನ ಬಂದು ಫೆಬ್ರವರಿ ಲಾಸ್ಟ್ ವೀಕ್ ಟೈಮಲ್ಲಿ ಗಿಡ ಕಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ 15 ಡೇಸ್ ಕಟ್ಟಿಂಗ್ಗಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿದ್ದಾವೆ, ಯಾವ್ದಾವುದಪ್ಪ 1261 ಅಂತ ಹೇಳಿ, ಯೂರಿಯಾ ಪಾಸ್ಪೇಟು 1744 ಅಂತ ಬರುತ್ತೆ, ಮೆಗ್ನೀಷಿಯಂ ಸಲ್ಫೇಟು. ಈ ಮೂರು ನ್ಯೂಟ್ರಿಯೆಂಟ್ಸ್ಗಳನ್ನ 1 ಲೀಟ್ರಿಗೆ 2 ಗ್ರಾಮ್ ಅಂತೆ ಸ್ಪ್ರೇ ಮಾಡಿಬಿಡ್ತೀವಿ. ಒಂದು 200 ಲೀಟ್ರ್ ಬ್ಯಾಟ್ಲಿಗೆ 2.5 ಗ್ರಾಮ್ 2.5 ಅಂದರೆ 1 ಲೀಟ್ರ್ 7.5 ಗ್ರಾಮ್ ಆಯಿತು. ಡಿಸಾಲ್ವ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ. ಯಾಕೆಂದರೆ ಗಿಡ ಹಾರ್ಡಾಗುತ್ತೆ, ಅಂದರೆ ಎಲೆಗಳೆಲ್ಲ ಹಾರ್ಡಾಗ್ತವೆ, ಎಲೆ ಹಾರ್ಡಾಯ್ತು ಅಂದರೆ ಡ್ರಾಪ್ ಆಗೋಕ್ಕೆ ಈಸಿ ಆಗುತ್ತೆ. ಅಲ್ಲಿಗಲ್ಲಿಗೆ ಒಂದು 15 ಡೇಸ್ಗೆ ಅದು ಕಟ್ ಮಾಡಿಸ್ತೀವಿ. ಬದ್ದು ಡಿಪೆಂಡ್ಸು, ಗಿಡ ದೊಡ್ಡದಿತ್ತು ಅಂದರೆ ಕಟಿಂಗ್ ಎಲ್ಲ ತುಂಬ ಜಾಸ್ತಿ ಇಡುತ್ತೆ. ಕೆಲವರು ಕೂಲಿ ಲೆಕ್ಕಾಚಾರಕ್ಕೆ ಮಾಡ್ತಾರೆ ದಿನಕ್ಕಿಷ್ಟು ಅಂತ, ಇನ್ನು ಕೆಲವರು ಗಿಡಕ್ಕಿಷ್ಟು ಅಂತ ಮಾತಾಡ್ಕೊಂಡು ಮಾಡ್ತಾರೆ. ಅದು ಅವ್ರವ್ರು ಡಿಪೆಂಡ್ ಇರುತ್ತೆ. ಲೇಬರ್ಸ್ಗಳು ಅವ್ರು ಬಂದು ಗಿಡ ಕಟ್ ಮಾಡೋದು 1 ವೀಕ್ ಆಗುತ್ತೆ ದೊಡ್ಡ ಗಿಡಗಳಿರೋದ್ರಿಂದ. ಆ ಗಿಡ ಕಟ್ಟಿಂಗ್ ಆದಮೇಲೆ ಅದಕ್ಕೆ ಬೋರ್ಡೆಕ್ಸ್ ಮಿಕ್ಸ್ಚರು, ಸುಣ್ಣ ಮತ್ತು ಮೈಲ್ ತುತ್ತ, ಯಾಕೆಂದರೆ ಅವ್ರ ಕಬ್ಬಿಣದಲ್ಲೆಲ್ಲ ಇದಾಗಿರುತ್ತೆ, ಹಂಗಾಗಿ ಅದನ್ನ ನಂಜಾಗುತ್ತೆ ಅಂತ ಹೇಳಿ ಅದು ಕಟ್ಟಿಂಗ್ ಮುಗ್ದು ನೆಕ್ಸ್ಟ್ ಡೇನೆ ಬೋರ್ಡೆಕ್ಸ್ ಮಿಕ್ಸ್ಚರ್ ಸ್ಪ್ರೇ ಮಾಡ್ತೀವಿ 1:2 ರೇಷಿಯೋದಲ್ಲಿ. ಅದಾದಿದ ತಕ್ಷಣ ಬೋರ್ಡೆಕ್ಸ್ ಮಿಕ್ಸ್ಚರ್ ಸ್ಪ್ರೇ ಮಾಡಾದ್ಮೇಲೆ ನೀರೇನು ಬಿಡಂಗಿಲ್ಲ, ಫುಲ್ ಡ್ರೈ ಇರಬೇಕು. ಒಂದು 12 ಡೇಸು 7-8 ಡೇಸ್ ಗ್ಯಾಪ್ ಕೊಡಬೇಕು. 7-8 ಡೇಸ್ ಗ್ಯಾಪ್ ಕೊಟ್ಟಾದ್ಮೇಲೆ ಇತ್ರೆಲ್ ಸ್ಪ್ರೇ ಮಾಡ್ತೀವಿ. ಬಿಕಾಸ್ ಯಾಕೆಂದ್ರೆ ಕಂಪ್ಲೀಟ್ ಎಲೆಗಳೆಲ್ಲ ಡ್ರಾಪ್ ಆಗಿ ನಮಗೆ ಬರೀ ಸ್ಟೆಮ್ ಮಾತ್ರ ಉಳ್ಕೋಬೇಕು, ಸ್ಟೆಮ್ ಮಾತ್ರ ಉಳ್ಕೋಬೇಕು. ಬೋರ್ಡೆಕ್ಸ್ ಮಿಕ್ಸ್ಚರ್ ಸ್ಪ್ರೇ ಮಾಡಿ 7 ಡೇಸ್ ಆದ್ಮೇಲೆ ಈ ಇತ್ರೆಲ್ ಜೊತೆಗೆ ಮತ್ತೆ ನ್ಯೂಟ್ರಿಯೆಂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊಂತೀವಿ. ಆಸ್ ಯೂಶುವಲ್ 1261, ಅದಾದ್ಮೇಲೆ ಯೂರಿಯಾ ಪಾಸ್ಪೇಟ್ ಅಂತ ಹೇಳಿ ಇನ್ನೊಂದು ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಜೊತೆಗೆ ಒಂದು ಸ್ಪ್ರೆಡರ್ ಮೀನ್ಸ್ ಗಮ್ ಹಾಕೊಂತೀವಿ. ಗಮ್ ಹಾಕೊಂಡು ಒಂದು ಇನ್ಸೆಕ್ಟ್ಸ್ ಹಾಕೊಂಡು ಸ್ಪ್ರೇ ಮಾಡ್ತೀವಿ. ಇವತ್ತು ನೀವು ಸ್ಪ್ರೇ ಮಾಡಿ ಒಂದು 3 ಡೇಸ್ ಅಂದರೆ ಚೆನ್ನಾಗಿ ಬಿಸಿಲಿರಬೇಕು, ಮೋಡ ಇದ್ದಷ್ಟು ಲೀವ್ಸ್ ಡ್ರಾಪ್ ಆಗಲ್ಲ. ಒಳ್ಳೆ ಬಿಸಿಲಲ್ಲಿ ಸ್ಪ್ರೇ ಮಾಡಿದ್ರೆ ಒಂದು 2-3 ಡೇಸಿಂದ ಲೀವ್ಸ್ ಎಲ್ಲ ಡ್ರಾಪ್ ಆಗೋ ಸ್ಟಾರ್ಟ್ ಆಗುತ್ತೆ. ನಿಮಗೆ 8 ದಿವಸಕ್ಕೆ ಕಂಪ್ಲೀಟಾಗಿ 100% ಲೀವ್ಸ್ ಇತ್ತು ಅಂದರೆ 100% ಲೀವ್ಸು ಡ್ರಾಪ್ ಆಗಿ ಕಂಪ್ಲೀಟಾಗಿ ಬರೀ ಖಾಲಿ ಗಿಡಗಳು ನಿಂತ್ಕೊಂತವೆ. ಸೊ ಅದಾದಮೇಲೆ ಒಂದು 12-15 ಡೇಸ್ ಒಳಗಡೆ ನೀರು ಸ್ಟಾರ್ಟ್ ಮಾಡ್ತೀವಿ ಸರ್. ಅವಾಗ ನೀರು ಸ್ಟಾರ್ಟ್ ಮಾಡ್ತೀವಿ, ಅವಾಗ ಕಣ್ಣಾಗಿ ನಿಧಾನಕ್ಕೆ ಹೊಸ ಚಿಗುರು ಬರಕ್ ಸ್ಟಾರ್ಟ್ ಆಗುತ್ತೆ. 4 ಲೀವ್ಸ್ ನಿಂತ್ಕೋಬೇಕು. ಅದು ನಾವು ಜಾಸ್ತಿ ನೀರು ಬಿಟ್ಟಷ್ಟು ಚಿಗುರು ಬಂದ್ಬಿಡುತ್ತೆ. ನೀರ ಕಂಟ್ರೋಲ್, ಬೇಸಿಗೆ ಎಷ್ಟಾರ ಬಿಸಿಲಿರುತ್ತೆ ಬಟ್ ಜಾಸ್ತಿ ನೀರು ಕೊಡಕ್ ಹೋಗ್ಬಾರ್ದು. ಅವಾಗ ರೆಗ್ಯುಲರ್ ಆಗಿ ಒಂದು 2 ಡೇಸ್ ಒನ್ಸು ಒಂದು ಗಿಡಕ್ಕೆ ಒಂದು 30 ಲೀಟ್ರು ಅಥವಾ ಒಂದು 40 ಲೀಟ್ರು ಒಂದು ಹಾಫ್ ಆನ್ ಅವರ್ ಡಿಪೆಂಡ್, ಮಿನಿಮಮ್ ಒಂದು 40-30 ಲೀಟರ್ಸು ಅಷ್ಟು ನೀರು ಕೊಡ್ತಾ ಹೋದ್ರೆ ಸ್ಟ್ರಕ್ಚರ್ ಬಂದು ಅದರಲ್ಲಿ ಬಡ್ ಸ್ಟಾರ್ಟ್ ಆಗುತ್ತೆ. ಒಂದು 15 ದಿವಸಗೆಲ್ಲ ಸ್ಟಾರ್ಟ್ ಆಗುತ್ತೆ ನೀರು ಬಿಟ್ಟು. ಒಂದು 15 ದಿವಸಕ್ಕೆಲ್ಲ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಆ ಫ್ಲವರ್ಸ್ ಎಲ್ಲ ಕಾಯಾಗಿ ಅಂದರೆ ಒಂದು ನಮಗೆ ಇಷ್ಟು ಒಂದು ಗಿಡಕ್ಕೆ ಇಷ್ಟು ಸೆಟ್ ಆಗಿದ್ದಾವೆ ಕಾಯಿ ಅಂತ ಗೊತ್ತಾಗಬೇಕು ಅಂದರೆ ಮಿನಿಮಮ್ 2.5-3 ಮಂತ್ಸ್ ಬೇಕು. ಹ್ಞೂ, ಪರ್ಫೆಕ್ಟ್ ಆಗಿ ಮೇಲ್ ಫ್ಲವರ್ಸು ಫಿಮೇಲ್ ಫ್ಲವರ್ಸು, ಫಸ್ಟ್ ಎಲ್ಲ ಮೇಲ್ ಫ್ಲವರ್ಸ್ ಬರ್ತವೆ, ಅದು ಉದ್ರಿ ಅದ್ರ ಜಾಗದಲ್ಲಿ ಫಿಮೇಲ್ ಫ್ಲವರ್ಸು. ನಮ್ಮ ಪ್ಲಾಟಿಗೆ ಏನಪ್ಪ ಜೇನು ತುಂಬ ಬರಬೇಕು, ಎಷ್ಟು ಜೇನು ಬರುತ್ತೋ ಅಷ್ಟು ನಮಗೆ ಫಿಮೇಲ್ ಫ್ಲವರ್ಸು ಹೆಚ್ಚಾಗಿ ಬರುತ್ತೆ. ಹಾಂ, ಆ್ಯಸ್ ಯೂಶುವಲ್ 10 ಡೇಸ್ ಒನ್ಸು ಸ್ಪ್ರೇಗಳು ಇನ್ಸೆಕ್ಟಿಸೈಡ್ಸು, ಅದಾದಮೇಲೆ ಒಂದು ಯಾವ್ದಾದ್ರು ಮೈಕ್ರೋ ನ್ಯೂಟ್ರಿಯೆಂಟು ಈ ಥರದ್ದನ್ನ ಸ್ಪ್ರೇ ಮಾಡ್ತಾ ಇರ್ತೀವಿ. 10 ಡೇಸ್ ಒನ್ಸ್ ರೆಗ್ಯುಲರ್ ಇತ್ರೆಯಲ್ಲಿ ಹೊಡೆದ್ವಿ ಅಂದರೆ ಅಪ್ ಟು ಹಾರ್ವೆಸ್ಟ್ವರೆಗೂ 8 ಡೇಸ್ ಕೆಲವರು ಮಾಡೋದು ಮಾಡ್ತಾರೆ, 10 ಡೇಸ್ ಮಾಡ್ತಾರೆ, ಹೀಗೆ ರೆಗ್ಯುಲರ್ ಸ್ಪ್ರೇಗಳು ಇದ್ದೇ ಇರ್ತವೆ ವೀಕ್ಲೀಸ್. ಹಣ್ಣು ಕಮ್ಮಿ ಇತ್ತು ಅಂದರೆ ಚಿಗುರು ಬರುತ್ತೆ, ಈ ಥರ ಡಿಪೆಂಡ್ಸು. ದಾಳಿಂಬೆ ಬೆಳೆಯಲ್ಲಿ ಈ ಲಘು ಪೋಷಕಾಂಶಗಳು ಕೂಡ ಬಹಳ ಮುಖ್ಯ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನುವಂಥದ್ದು. ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಏನನ್ನು ಕೊಡಬೇಕಾಗುತ್ತೆ? ಸರ್, ರೆಗ್ಯುಲರ್ ಆಗಿ ನಾವು ಗೊಬ್ಬರ ಯಾವ್ದಾರು ಒಂದು ಹಾಕ್ತಾ ಇದೀವಿ ಅಂದರೆ ಆ್ಯಸ್ ಯೂಶುವಲ್ ಜೊತೆಗೆ ನಾವು ಬೇವಿನಿಂಡಿ ಜಾಸ್ತಿ ಯಾವಾಗಲೂ ಕೊಡ್ತೀವಿ. ಬೇವಿನಿಂಡಿ ಜೊತೆಗೆ 20-20 ಹಾಕ್ತೀವಿ, 20-20 ಜೊತೆಗೆ ಸೂಪರ್ ಫಾಸ್ಫೇಟ್, ಇದು ಕಾಮನ್ನು 1.5-2 ತಿಂಗಳಿಗೆ ಒಂದ್ಸತಿ ಕೊಡಲೇಬೇಕು. ಈ ಮೂರು ಜಾಸ್ತಿ ಕೊಡ್ತೀವಿ. ಒಂದು ಗಿಡಕ್ಕೆ ಮಿನಿಮಮ್ ಬೇವಿನಿಂಡಿ ತೊಗೊಂಡ್ರೆ 1/2 ಕೆಜಿ ಕೊಡ್ತೀವಿ, 20-20 ತೊಗೊಂಡ್ರೆ ಒಂದು 150-200 ಗ್ರಾಮು, ಸೂಪರ್ ಫಾಸ್ಫೇಟ್ ತೊಗೊಂಡ್ರೆ 100-200 ಗ್ರಾಮು. ಅದ್ರ ಜೊತೆಗೆ ಸಿ ಎನ್ ಕೊಡ್ತೀವಿ, ಕ್ಯಾಲ್ಸಿಯಂ ನೈಟ್ರೇಟು. ಅದ್ರ ಜೊತೆಗೆ ಸಿ ಎ ಕ್ಯಾಲ್ಸಿಯಂ ನೈಟ್ರೇಟ್ ಆಗಿದ ತಕ್ಷಣ ಅಂದರೆ ಮಿಕ್ಸ್ ಮಾಡ್ತೀವಿ, ಸಪ್ರೇಟ್ನ ಹಾಕಕ್ಕೆ ಹೋಗಲ್ಲ. ಗಿಡ ಫ್ಲವರ್ ಬಿಡೋಕ್ಕಿಂತ ಮುಂಚೆ ಮಿನಿಮಮ್ ಒಂದು 4 ವರ್ಷದಗಳಂದ್ರೆ 2 ಕೆಜಿ ಗೊಬ್ಬರ ಹಾಕ್ತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬಂತಂದ್ರೆ ಬೋರಾನ್ ಹಾಕ್ತೀವಿ, ಜೊತೆಗೆ ಜಿಂಕು, ಅದ್ರ ಜೊತೆಗೆ ಫಿರೋಡೋನಾ ಅಂತ ಹೇಳಿ ಬರುತ್ತೆ, ಅದು ಒಂದು ಇನ್ಸೆಕ್ಟಿಸೈಡ್. ಅದು ಅದಾದಮೇಲೆ ಮೆಗ್ನೀಷಿಯಂ ಸಲ್ಫೇಟು, ಕಾಮನ್ ಆಗಿ ಇದು 3 ಇರುತ್ತೆ. ಅದ್ರ ಜೊತೆಗೆ 1261, 0050 ಅಂತ ಹೇಳಿ, ಪೊಟ್ಯಾಷಿಯಂ ಸೈನೈಟ್ ಅಂತ ಹೇಳಿ, ಇದನ್ನೆಲ್ಲ ವಾಟರ್ ಸಾಲ್ಯುಬಲ್ಸು. ವೆಂಚೂರಿ ಮುಖಾಂತರ ಬೇಗ ತಗೊಳುತ್ತೆ. ರಾಸಾಯನಿಕಗಳನ್ನ ಹೊರತುಪಡಿಸಿ ದಾಳಿಂಬೆಯನ್ನ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಹೇಳ್ತಾರೆ, ಸುಮಾರು ಜನ ಬಂದ್ರು ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಟ್ರೈ ಮಾಡಿ ಹಂಗೆ ಹಿಂಗೆ ಅಂತ. ನಾನು ಒಂದು ಕ್ವಶನ್ ಕೇಳಿದೆ, ಆಯ್ತು ನೀವು ಕೊಟ್ಟು ಹೋಗಿ, ನಮ್ ಬೆಳೆ ಬಂದ್ಮೇಲೆ ನಿಮಗೆ ಅಮೌಂಟ್ ಕೊಡ್ತೀವಿ. ಟ್ರೈ ಮಾಡಿದಾರೆ ಸರ್ ಸಾಕಷ್ಟು, ಈ ಸಕ್ಸಸ್ ಆಗಿರೋರು ತುಂಬಾ ಕಡಿಮೆ, ಬಟ್ ನಾನಂತೂ ಯಾವ್ದು ನೋಡಿಲ್ಲ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ? ಚೆನ್ನಾಗಿದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂದ್ಸತಿ ತಗೊಂಡು ಲಾಭ ನೋಡಿದ್ಮೇಲೆ ಬೇರೆ ಬಿಟ್ಟು ಹೋಗಕ್ ಮನ್ಸು ಬರಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಬಿಸಿಲಲ್ಲಿ ಚೆನ್ನಾಗಿ ಬೇಯ್ತಾ ಇರ್ತೀವಿ. ಆಕ್ಟಿವ್ ಆಗಿರ್ಬೇಕು, ಆಕ್ಟಿವ್ ಆಗಿರುತ್ತೆ, ಟೈಮ್ ಹೋಗೋದು ಗೊತ್ತಾಗಲ್ಲ, ಬೇಗ ಟೈಮ್ಗಳು ಪಾಸ್ ಆಗುತ್ತೆ. ಸುಮ್ಮನೆ ಕೂರೋದ್ರ ಬದಲು ಇಟ್ಸ್ ಬೆಟರ್, ಜಮ್ ಅವಕಾಶ ಇತ್ತು ಅಂದ್ರೆ ಮಾಡ್ಬೋದು. ಅದಕ್ಕಿಂತ ಎಲ್ಲದಕ್ಕೂ ಕೃಷಿ ಬದುಕು ಅಂದ್ರೆ ಬಂಡವಾಳ ಬೇಕು ಸರ್ ತುಂಬಾ. ನಾವು ಸಾಲ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ಬಿಟ್ಟು ಮಾಡ್ತೀವಿ ಅಂದ್ರೆ ಆಗಲ್ಲ. ಅವರು ಬಂಡವಾಳ ಸ್ವಂತ ಇದ್ದಷ್ಟು ಅದರಲ್ಲೇ ದುಡ್ಕೊಂಡು ಬೇರೆ ಬೇರೆ ಆಪ್ಷನ್ಸ್ ಇರಬೇಕು. ಬರೀ ದಾಳಿಂಬೆ ಬೆಳೆ ಅಂತಾನೆ ಬೆಳೆಯೋಕ್ಕಾಗಲ್ಲ, ಈ ರಾಗಿಯಿಂದ ಬರುತ್ತೆ, ಈ ತೆಂಗು ಅಡಿಕೆ ಜೊತೆಗೆ ಮೂರು ನಾಲ್ಕು ಕಡೆಯಿಂದ ಸೋರ್ಸ್ ಇದ್ದಷ್ಟು ಇದೊಂದು ಎಕ್ಸ್ಟ್ರಾ ಅಷ್ಟೇ. ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು, ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದು ಅಷ್ಟೇ ನನ್ನ ಅನಿಸಿಕೆ. ಯಾವ್ದ್ರೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಏನೋ ಹಾಬಿ ಟೈಪ್ ಮಾಡಬೇಕು, ಬೆಳಿಬೇಕು. ನಮ್ಮ ಎಫರ್ಟ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆದಾಯ ಸಿಕ್ಕೇ ಸಿಗುತ್ತೆ. ಅರಸೀಕೆರೆ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಜನರು ದಾಳಿಂಬೆ ಬೆಳೆಯಲಿಕ್ಕೆ ಒಲವನ್ನ ತೋರಿಸ್ತಾ ಇದ್ದಾರೆ, ತುಂಬಾ ಜನ ನಾಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ದಾಳಿಂಬೆ ಬೆಳೆಗಾರರಿಗೆ ತಾವೊಬ್ಬರು ಅನುಭವಿ ಬೆಳೆಗಾರರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಲಾಸ್ಟ್ 3-4 ಇಯರ್ಸ್ ಇಂದ ಅಷ್ಟಿರ್ಲಿಲ್ಲ, ರೇಟ್ ಕಮ್ಮಿ ಇತ್ತು ಅಂತ. ಈ ಲಾಸ್ಟ್ 2 ಇಯರ್ಸ್ ಇಂದ 200-250 ವರೆಗೂ ರೀಚ್ ಆಯ್ತು. ಸೊ ರೇಟಿಗೆ ಆಸೆ ಪಟ್ಟು ಕೆಲವರು ಹಾಕ್ತಾ ಇದಾರೆ. ನಂದು ಕಮ್ಮಿ ಬೆಳೆ, ಜಾಸ್ತಿ ಒಂದೂವರೆಯಿಂದ 2 ಎಕರೆ ಇದೆ. ಈ ನಮ್ಮ ಫ್ರೆಂಡ್ಸ್ ಅವರು ಕೆಲವರು ನನಗೆ ಪರಿಚಯ ಇರೋರೆ 15 ಎಕರೆ 20 ಎಕರೆ ಲೀಸಿ ತಗೊಂಡು ಮಾಡ್ತಿದ್ದಾರೆ. ಕೆಲವರು ಹಂಗೆ ಎಫರ್ಟ್ ಆಗಿ ಲಾಭನೂ ನೋಡಿದ್ದಾರೆ ಕ್ರೋಸ್ ಟುಗೆದರ್. ಯಾಕಂದ್ರೆ ನಮಗೆ ಒಂದು ಕಾರ್ಯಾಗಾರ ಅಂತ ಮಾಡ್ತಾರೆ, ಅದಕ್ಕೆ ಹೋಗಿ ನೋಡ್ತೀವಲ್ವ, ಅದರಲ್ಲಿ ಅನುಭವಗಳು ಹಂಚ್ಕೊಂತಾರೆ, ಯಾರು ಜಾಸ್ತಿ ಚೆನ್ನಾಗಿ ಮಾಡಿದ್ರೋಗೆಲ್ಲ ಪ್ರೈಸ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ಪರಿಚಯ ಮಾಡ್ತಾರೆ. ತುಂಬ ಆದಾಯ ಇದೆ ಇದ್ರ ಬಗ್ಗೆ, ಮಾಡಲಿ ಏನು ಮಾಡೋದಕ್ಕೇನು ತೊಂದರೆ ಇಲ್ಲ. ಬಟ್ ಕ್ವಾಲಿಟಿ ಹಣ್ಣು ಬೆಳೆದು ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆದು ಅಂದರೆ ಒಳ್ಳೆ ಆದಾಯ ಸಿಕ್ಕೇ ಸಿಗುತ್ತೆ. ಸುಮ್ಮನೆ ನಾವು ನೀಟಾಗಿ ನೋಡ್ದಲ್ಲ ಹೆಂಗೆ ಬೇಕಂಗೆ ಬೆಳೀತಾ ಹೋಯ್ತು ಅಂದರೆ ಅದ್ರಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಮೇಯ್ನು ಕ್ವಾಲಿಟಿ, ಕ್ವಾಲಿಟಿ ಮೇಂಟೈನ್ ಮಾಡಿದಷ್ಟು ಸಕ್ಸಸ್ ಚೆನ್ನಾಗಿರುತ್ತೆ. ದಾಳಿಂಬೆ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಅರಸೀಕೆರೆಯಿಂದ ಒಂದು 4-5 ಕಿಲೋಮೀಟರ್ಸ್ ಇರುತ್ತೆ ಕೆಲ್ಲಂಗಿರೆ ಅಂತ, 5 ನಿಮಿಷಕ್ಕೆಲ್ಲ ಬರ್ಬೋದು. ನಮ್ಮ ಪ್ಲಾಟಿಗೆ ಬಂದರೂ ವಿಸಿಟ್ ಮಾಡ್ಬೋದು, ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ಅನ್ನ ಒಂದ್ಸರಿ ಹೇಳಿ. 9-7-2-8-1-3-2-7. ಇನ್ನೊಂದ್ಸಾರಿ ಹೇಳಿ. 9-7-2-8-1-3-2-7. ಒಳ್ಳೆಯದು ದಿಲೀಪ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೆ ದಾಳಿಂಬೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೆಲ್ಲಂಗೇರಿಯ ಪ್ರಗತಿಪರ ಯುವ ಕೃಷಿಕ ಕೆಬಿ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೆವೆನ್ ಬೀನ್ ಟೀಮ್ನವರು ಸಕಲೇಶಪುರದಲ್ಲಿ ಹಮ್ಮಿಕೊಂಡಿದ್ದ ಕಾಫಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾ ಎನ್ಕೆ ಪ್ರದೀಪ್ ಮತ್ತು ಕೆಜಿ ಜಗದೀಶ್ ಅವರು ಮಂಡಿಸಿದ ವಿಚಾರಗಳನ್ನು ಆಲಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆವೆನ್ ಬೀನ್ ಟೀಮ್ ಸಕಲೇಶಪುರ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಮ್ಮ ಜಮೀನುಗಳಲ್ಲಿ ನಿರಂತರವಾಗಿ ಕಸ, ಕಡ್ಡಿ, ಕೊಳೆ ಸಿಗ್ತಾ ಇರುತ್ತೆ. ನಮಗೆ ಬೇಡವಾದದ್ದು ಅಲ್ಲಿ ಬೆಳೀತಾ ಇರುತ್ತೆ, ಸೃಷ್ಟಿ ಆಗ್ತಾ ಇರುತ್ತೆ. ಉದಾಹರಣೆಗೆ ನಾವು ರಾಗಿಯನ್ನೇ ತೆಗೆದುಕೊಳ್ಳಿ. ರಾಗಿ ಬೆಳೆಯುವಾಗ ಎಷ್ಟೊಂದು ಕಳೆ ರಾಗಿ ಮೊಳಕೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಕಂಡುಬರುತ್ತಲ್ವಾ? ಇದರಂತೆ ಅನೇಕ ತರಕಾರಿಗಳಲ್ಲಿ ಬಹುಬೇಗ ಕಳೆಗಳು ಬೆಳೆದ್ಬಿಡ್ತವೆ. ಎಷ್ಟೊಂದು ಚುರುಕುತನ, ಎಷ್ಟೊಂದು ಹುಲಿಸುತನ ಅಲ್ವಾ? ಈ ಕಳೆಗಳನ್ನು ಬಾರದಂತೆ ಕಳೆನಾಶಕಗಳನ್ನು ಸಿಂಪರಣೆ ಮಾಡಿದರೆ ಅಷ್ಟೊಂದು ಜೈವಿಕ ಪದಾರ್ಥ ಕಮರಿ ಹೋಯಿತು, ಮಣ್ಣಿಗೆ ಸೇರೋದು ಇನ್ನಿಲ್ಲವಾಯಿತು. ಅದರ ಜೊತೆಗೆ ಕಳೆನಾಶಕಗಳ ದುಷ್ಪರಿಣಾಮ ಭಿನ್ನ ವಿಭಿನ್ನವಾಗಿ ಭೂಮಿಗೂ ನಮಗೂ ತಡ್ತಾ ಇರುತ್ತೆ. ಪರಿಸರದ ಅನೇಕ ಜೀವಿಗಳಿಗೆ ಕಳೆನಾಶಕಗಳು ಅಲ್ಲ. ಬೆಳೆಗಳು ಬೆಳೆದಂಗಲ್ಲ ಬೆಳೆದಂಗಲ್ಲ, ನಾವು ಎಷ್ಟು ಸಾರಿ ಕಳೆ ತೆಗೆದ್ರೂ ಜೊತೆ ಜೊತೆಗೆ ಹಳೆ ಕಳೆಗಳು ಅಥವಾ ಹೊಸ ಕಳೆಗಳು ಬೆಳೀತಾ ಇರ್ತವೆ. ಬೇರೆ ಸಮೇತ ತೆಗಿಲಿಕ್ಕೆ ಹೋದ್ರೂ ಮಣ್ಣಿನ ಒಳಗಡೆ ಹಂಗೆ ಉಳ್ಕ